ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ತ್ಯಾಗ ಮಾಡಬೇಕಾಗಿದ್ರೆ ಭಗವಂತನನ್ನ ಮನಃಶಕ್ತಿಗಾಗಿ ಪ್ರಾರ್ಥನೆ ಮಾಡಬೇಕು. ಯಾವುದು ಮಿಚ್ಚೆ ಅಂತ ತೋರಿಸ್ತೋ ಅದನ್ನ ಕೂಡಲೇ ತ್ಯಜಿಸಿಬಿಡಬೇಕು. ಹಿಂದಿನ ಋಷಿಗಳಿಗೆ ಈ ವಿಧದ ಮನೋಬಲ ಇತ್ತು. ಈ ಮನೋಬಲದಿಂದ ಅವರು ಇಂದ್ರಿಯಗಳನ್ನ ಜಯಿಸಿದ್ದರು. ಆಮೇಲೆ ಒಮ್ಮೆ ಏನಾದರೂ ತನ್ನ ಕೈಕಾಲುಗಳನ್ನ ಒಳಕ್ಕೆ ಕರೆದುಕೊಂಡಿತು ಅಂದ್ರೆ ಅದನ್ನು ನಾಲ್ಕು ಹೋಳಾಗಿ ಕತ್ತರಿಸಿದ್ರು ಅದು ಆ ಅಂಗಾಂಗಗಳನ್ನ ಒಳಗೆ ಬಿಡದು ಅಂತ ಕಳಶನವಾಗಿ ಹೇಳಿದ್ರು. ಇದನ್ನ ಹೇಳಿ ಶ್ರೀರಾಮಕೃಷ್ಣರು ತ್ಯಾಗ ಮಾಡಬೇಕು ಅಂತ ಮನಸ್ಸು ಉಳ್ಳವರಿಗೆ ಭಗವಂತನ ನೆರವನ್ನು ಕೋರಿಕೊಳ್ಬೇಕು ಅಂತ ಹೇಳಿರುವಂತಹ ಮಾತು ಬಹಳ ಮುಖ್ಯ. ತ್ಯಾಗ ಅಚ್ಚರಿಗುತ್ತಲ್ಲ. ದಿನ ಬೆಳಗಾದ್ರೆ ಈ ಶರೀರ ಒಂದಲ್ಲ ಒಂದು ಬಗೆಯ ಆಮಿಷಕ್ಕೆ ಬಲಿಯಾಗ್ತಾ ಇರುತ್ತೆ. ಶರೀರದೊಂದಿಗೆ ಇಂದ್ರಿಯ, ಇಂದ್ರಿಯದೊಂದಿಗೆ ಮನಸ್ಸು, ಮನಸ್ಸು ಇಂದ್ರಿಯ ಶರೀರ ಮೂರು ಒಳಗೊಳಗೆ ರಾಜಿ ಮಾಡ್ಕೊಂಡ್ಬಿಟ್ಟಿರುತ್ತೆ. ನಾವು ಒಳಗಡೆಯಿಂದ ಇನ್ನೂ ಒಳಗಡೆಯಿಂದ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಇವು ಮತ್ತು ಚಾಣಾಕ್ಷತನ ವಹಿಸಿ ತಮ್ಮ ಕೆಲಸ ತಾವು ಸಾಧಿಸ್ಕೊಂಡು ಬಿಡುತ್ತೆ. ನಾವು ಬಿಳಿ ಬಿಳಿ ನೋಡ್ತಾ ಇರ್ಬೇಕಾದ ಆದ್ರಿಂದ ತ್ಯಾಗೇ ಮೇಲೆ ಅವಸತ್ವ ಮಾನಸು ಅನ್ನುವ ಮಾತಿನಲ್ಲಿ ವಿಶ್ವಾಸ ಉಳ್ಳವರು ಅಂದ್ರೆ ತ್ಯಾಗದಿಂದ ಮಾತ್ರವೇ ಅಮೃತತ್ವ ಪ್ರಾಪ್ತಿ ಅಂತನದು ಯಾರ ಮನಸ್ಸಿಗೆ ಬಂದಿರುತ್ತೋ ಅವರು ತ್ಯಾಗವನ್ನೇನಾದ್ರೂ ಅಭ್ಯಾಸ ಮಾಡಬೇಕು ಅಂತ ಇಷ್ಟಪಟ್ಟರೆ ಖಂಡಿತವಾಗಿ ಅವರು ಅದಕ್ಕೆ ಬೇಕಾದಂತಹ ಮನಃಶಕ್ತಿ ಬೇಡ ಅನ್ನೋದನ್ನ ಬಿಡುವಂತಹ ಶಕ್ತಿಗೆ ದೇವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಅದನ್ನೇ ನಾನು ಇಲ್ಲಿ ಪ್ರಾರ್ಥಿಸಿ ಅಥವಾ ಭಾವಿಸಿ ಅನ್ನುವ ಆ ಪುಟ್ಟ ಪುಸ್ತಕದಲ್ಲಿ ತಿಳಿಸಿದ್ದು. ಯಾವುದು ಮಿಥ್ಯೆ ಅಂತ ತೋರುತ್ತೋ ಅದನ್ನು ಕೂಡಲೇ ತ್ಯಜಿಸಿಬಿಡ್ಬೇಕು ಅಂತ. ಮೆಲ್ಲ ಮೆಲ್ಲ ಬಿಟ್ಕೊಂಡು ಹೋಗೋಣ ಅಂತಂದ್ರೆ ಅದು ಮೆಲ್ಲ ಮೆಲ್ಲ ಗಟ್ಟಿ ಮಾಡ್ತಾ ಇರುತ್ತೆ. ಹೆಚ್ಚು ಜನ ಬಿಟ್ಟವರು ಮತ್ತೆ ಹಿಡ್ಕೊಂಡಿಲ್ಲ. ಯಾಕೆ ಹಿಡ್ಕೊಂಡ್ರು? ಅದು ಬಿಡಲಿಲ್ಲ. ಇನ್ನು ದೇವತೆಗಳು ಬಾಕಿ ಬರೆದವರು ಎಲ್ಲ ಕಥ ಮಾಡ್ತಾ ಇರ್ತಾರೆ. ಎಷ್ಟು ನಾವು ಈ ಭೋಗ ವಸ್ತುವನ್ನ ಬಿಡ್ತಾ ಬರ್ತೇವೋ ಅದಕ್ಕಿಂತ ಹೆಚ್ಚಿನ ಭೋಗ ವಸ್ತುವನ್ನ ಆ ದೇವತೆಗಳು ಒದಗಿಸಿಕೊಡ್ತಾರೆ. ಈ ಭೋಗ ವಸ್ತುಗಳ ಹಣೆಬರಹ ಎಂತಾದ್ರು ಅಂತ ಹೇಳಿದ್ರೆ ಹೆಣ್ಣಿರು ಹೋದರೆ ಓಡಿ ಹೋಗುತ್ತದೆ, ಬಿಟ್ಟರೆ ಹಿಂಬಾಲಿಸುತ್ತದೆ. ಆ ಭೋಗವನ್ನು ಅನುಭವಿಸಬೇಕು ಅನುಭವಿಸಬೇಕು ಅಂತ ಹೇಳುವವರಿಗೆ ಅಸ್ತಿತ್ವವೇ ಇಲ್ಲ. ಬೇಡ ಅಂತ ಬಿಟ್ಟಾಗ ಬೆನ್ನ ಹಿಂದೆ ಹೆಂಗ್ ಹೆಂಗಾಗ ಬರ್ತಾ ಇರುತ್ತೆ. ಹಾಗೆ ಹೆಂಗ್ ಹೆಂಗಾಗಿ ಆ ಭೋಗ ವಸ್ತುಗಳು ಬಂದಾಗ ಅದರ ಆಕರ್ಷಣೆಗೆ ಒಳಗಾಗದೇ ಇರೋದಕ್ಕೆ ವಿಶೇಷವಾದ ಮಾನಸಿಕ ಶಕ್ತಿ ಬೇಕಾಗುತ್ತೆ. ಅಯ್ಯೋ ತಾನಾಗೆ ಬಂದಿದ್ಯಲ್ಲ, ಯಾಕೆ ಒಂದಷ್ಟು ಅನುಭವಿಸಬಾರ್ದು ಅಂತ ಒಳಗಡೆ ಒಂದ್ ಬಗ್ಗೆ ರಾಜಿ ಮಾಡ್ಕೊಂಡಿದ್ದ ಮನಶಕ್ತಿ. ಇದು ಬಹಳ ಮುಖ್ಯವಾದಂತಹ ಅಂಶ. ಮನಶಕ್ತಿ ಇದೆ ಇಲ್ಲ ಎಷ್ಟೋ ಒಬ್ಬ ಯುವಕ ಅವನ ಮಾನಸಿಕ ಸಂಪರ್ಕದಿಂದಾಗಿ ವೈರಾಗ್ಯವನ್ನು ವಿಶೇಷವಾಗಿ ಹೊಂದಿದ್ದ. ಆದರೆ ಭೋಗಾಕರ್ಷಣೆ ಕೂಡ ಅದರಲ್ಲಿ ಅಷ್ಟೇ ಇತ್ತು. ಕೊನೆ ಒಂದು ದಿನ ಅವರಿಗೆ ಮದುವೆಯಾಗಿ ತೀರ್ಮಾನ ಆಯಿತು. ಬೇರೆ ಭಾಗ ಹುಡುಗಿನ ಎಷ್ಟಿದ್ರು ಅವನಿಗೂ ವೀಣೆಂದ್ರೆ ಬಹಳ ಇಷ್ಟ. ಹೆಣ್ಣಿನ ಜೊತೆಯಲ್ಲಿ ವೀಣೆ ಬೇರೆ ಸಿಗ್ತಲ್ಲ ಅಂತ ಅವನ ಆಸೆ ಆ ಕಡೆ ಒಟ್ಟೆಯೇ ಹೋಯ್ತು. ಆದ್ರೆ ಈ ಕಡೆ ಕೂಡ ಇತ್ತು ಅವನಿಗೆ ಆಸೆ. ಮನೆಗೆ ಒಂದು ದಿನ ಅವನು ಬಂದು ನನ್ನನ್ನು ಭೇಟಿಯಾಗಿ ಸ್ವಾಮೀಜಿ ಈ ತರ ಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಏನ್ ಮಾಡೋದು, ಖಂಡಿತ ಅವನು ಮದುವೆ ಮಾಡ್ಕೋಪ್ಪ ಧಾರಾಳವಾಗಿ ಮಾಡ್ಕೋ ಅಂತ ಅವನು ಕಳಿಸಿದ್ರು ಕೂಡ ಅವನು ಹೇಳ್ತಾನೆ, ಇಲ್ಲ ಸ್ವಾಮೀಜಿ ನನಗೆ ಇದೇ ಇಷ್ಟ, ಸತ್ಯವಾದ ನನಗೆ ಇದೇ ಇಷ್ಟ. ಆದರೆ ನನ್ನ ಮನಸ್ಸು ಹೋಗದೇ ಇಲ್ಲ. ಹಾಗಾದ್ರೆ ಬಾ ಅಂತೆ. ಆದರೆ ಸ್ವಾಮೀಜಿ ನೀನೇ ಬಾಕೊಂಡಿದ್ದೀನಿ, ಅದಕ್ಕೆ ನಾನು ಹೇಳಿಕೊಳ್ಳು, ಹೋಗು, ಆನಂದವಾಗಿರು, ಭಕ್ತನಾಗಿರು, ನಮ್ಮ ಆಶ್ರಮದ ಭಕ್ತನಾಗಿಯೇ ಇರು, ಸಂಪ್ರದಾಯ ದೊಡ್ಡೋದಕ್ಕಾಗಿಲ್ಲ, ದೇವರು ಎಲ್ಲರಿಗೂ ಬೇಕು. ಮನೆಗೂ ಕೂಡ ಅವನು ಮನಸ್ಸಿಲ್ಲದ ಮನಸ್ಸಿಂದ ಪಟ್ಟ ಹೋಗುವಾಗ ನನ್ನ ಸ್ವಾಮೀಜಿ ನಿನ್ನ ಕಾಯಿ ಬಟ್ಟೆ ಸ್ವಲ್ಪ ಕೊಡಿ ಅಂತ ಇದನ್ನು ಹೇಳ್ಕೊಂಡು ಕಣ್ಣಿಗೆ ನಾನು ಶಕ್ತಿ ಹೊತ್ಕೊಂಡು ಹೋದ. ಈ ಕಡೆ ಕೂಡ ಆಸೆ ಇದೆ, ಆದರೆ ಆ ಆಸೆ ಮುಗಿಲ್ಲ. ಈ ಆಸೆ ಎಷ್ಟು ಮಟ್ಟಿಗಿದೆ ಅಂತ ನೋಡಿ, ಈ ಕಾಯಿ ಬಟ್ಟೆಯನ್ನು ಕಟ್ಟಿ ಹೊತ್ಕೊಂಡ. ಇವತ್ತಿಗೂ ಚೆನ್ನಾಗಿದ್ದಾನೋ, ನಮ್ಮ ಸರ್ ಚೆನ್ನಾಗಿದ್ದಾನೆ, ಅಮೆರಿಕದಲ್ಲಿದ್ದಾನೆ, ಬಂದಾಗಲೂ ನಮ್ಮನ್ನ ನೋಡೇ ನೋಡ್ತಾನೆ. ಏನಿದಕ್ಕೆ ಮನಶಕ್ತಿ, ಭೋಗವನ್ನ ಮೀರಿ ಮೆಟ್ಟಿ ನಿಲ್ಲೋದಕ್ಕೆ ಮನಶಕ್ತಿ ಎಷ್ಟು ಬೇಕಾಗುತ್ತೆ ಎಂದು ಗೊತ್ತಾಗುತ್ತೆ. ಅದರಿಂದ ಶ್ರೀರಾಮಕೃಷ್ಣ ಭಗವಂತನನ್ನ ಮನಶಕ್ತಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ. ಈ ವಾಕ್ಯವನ್ನ ನಾವು ನಮ್ಮ ಮನಸ್ಸಲ್ಲಿ ದೃಢವಾಗಿ ನಿಲ್ಲಿಸಿಕೊಳ್ಳದೆ ಹೋದ್ರೆ ಅವನ ಕಥೆ ಆಗುತ್ತೆ. ಇದು ಬೇಕು, ಅದು ಬೇಕು, ನನಗೆ ಇದು ಸತ್ಕಾರ ಕೇಳಿ ಅದನ್ನ ಅನುಭವಿಸಿ ಬರ್ತೇನೆ ಅಂದ್ರೆ ಹೋಗ್ಬಿಟ್ಟ. ಮನಶಕ್ತಿ ಇತ್ತು ಅಂತ ಹೇಳಿದ್ರೆ ಆರಾಮೇನು ಇರುತ್ತೆ ಇಲ್ಲ ಅಂತಲ್ಲ, ಆದರೆ ಅದನ್ನು ಬಿಟ್ಟು ಈ ಕಡೆ ಯಾವ ಮಿಚ್ಚೆ ಎಂದು ತೋರುವುದೋ ಅದನ್ನು ಕೂಡಲೇ ತಿಳಿಸಿಬಿಡಬೇಕಾದ್ರೆ ಈ ಒಂದು ಮನಶಕ್ತಿ ಬೇಕಾಗುತ್ತೆ. ಹಿಂದಿನ ವಿಷಯಗಳಿಗೆ ಈ ವಿಧದ ಮನೋಬಲ ಇತ್ತು. ಈ ಮನೋಬಲದಿಂದ ಅವರ ಇಂದ್ರಿಯಗಳನ್ನು ಜಯಿಸಿದ್ದರು. ಇಂದ್ರಿಯಗಳನ್ನು ಜಯಿಸುವುದು ಗೃಹಸ್ಥರಾದ ಮೇಲೂ ಕೂಡ ಯಾರು ಇಂದ್ರಿಯ ವೃತ್ತಿಯನ್ನು ಜಯಿಸಿರ್ತಾರೋ ಅವರಿಗೆ ಶ್ರೀರಾಮಕೃಷ್ಣ ಹೆಸರು ಕೊಟ್ಟಿದ್ದಾರೆ. ಅವರು ಧೈರ್ಯ ರೇತ ತರುವಂತ ರೇತ ಅದರಲ್ಲಿ ಅದು ಗೃಹಸ್ಥರಲ್ಲಿ ಒಮ್ಮೆ ಹೊಟ್ಟು ಮುಟ್ಟಾ ಇರುತ್ತೆ. ಅವರು ಬಲವಾದಂತಹ ಪ್ರಯತ್ನ ಮಾಡಿದ್ರೆ ಮಾತ್ರ ಅದನ್ನ ಮೇಲುಮುಖವಾಗಿ ನಡೆಸಬಹುದು, ಅಂದ್ರೆ ಕೆಳ ಅರಿಯದಂತೆ ಬಿಡು ಅದನ್ನು ಹರಿಬಹುದು. ಆದರೆ ಆ ಹೋಗ ವಸ್ತು ಅಂತಕ್ಕಂಥದ್ದು ಬೇಕೇ ಉಂಟಾದ ಸಿಗುವ ವ್ಯವಸ್ಥೆ ಇರುವಂತಹ ಗ್ರಂಥ ಅದನ್ನ ಮೆಟ್ಟಿ ನಿಂತು ಆ ಐತನ್ನ ಉದ್ದುಗಾಚಿಯಾಗಿ ಮಾಡಿಕೊಳ್ಬೇಕಾದ್ರೆ ಅಂತ ಶಕ್ತಿ ಬೇಕಾಗುತ್ತೆ. ಅದಕ್ಕೆ ಹೆದರ್ಕೊಟ್ಟು ಶ್ರೀರಾಮ ಧೈರ್ಯ ರೈತ ಸ್ವರೂಪವರು ಅಂತ. ಧೈರ್ಯ ಅಂದ್ರೆ ಮನೋಬಲ, ಯಾವ ಬಗೆಯ ಮನೋಬಲ ಇರಬೇಕಾಗುತ್ತೆ ಅಂತಂದ್ರನ್ನ ನಾವೆಷ್ಟು ಭಾವಿಸಿದ್ರು ಸಹ ಸುಮ್ಮನೆ ಹತ್ತು ಕರೆ ಎಂದು ಹೇಳಿದೆ. ಬಲ ಇಟ್ಕೊಳ್ಬೇಕು, ಒಂದು ಒಳಗಬೇಕು ಅಷ್ಟೇ. ಆಮೆ ಒಮ್ಮೆ ಏನಾದರೂ ತನ್ನ ಕೈಕಾಲುಗಳನ್ನು ಒಳಗೆ ಕಳ್ಕೊಂಡ್ರು ಅಂತಂದ್ರೆ ಅದನ್ನು ನಾಲ್ಕು ಹೋರಾಡಿ ಕತ್ತರಿಸಿದ್ರು ಅದು ಆ ಅಂದಾಜನ್ನ ಹೊರಕ್ಕೆ ಬೆಳೆದು ಅಂತ ಇನ್ನೊಂದು ಮಾತನ್ನು ಹೇಳಿ ಕೃಷ್ಣ ಹೇಳಿದ ಮಾತನ್ನು ಉದಾಹರಣೆ ಕೊಟ್ಟು ಕಳೆದು ಕಳೆದು ಹೋಳ ಮಾಡಿದ್ರು ಕೂಡ ಅದನ್ನು ಹೊರಗಿಟ್ಟಿಲ್ಲ. ಬರೀ ಮುಂದುವರಿಸ್ತಾರೆ. ಪ್ರಾಪಂಚಿಕ ಮನುಷ್ಯ ಕಪಟಿಯಾಗಿರುತ್ತಾನೆ, ಸರಳನಾಗಿರಲು ಸಾಧ್ಯವಿಲ್ಲ. ಬಾಯಿ ಹೇಳುತ್ತಾನೆ ಭಗವಂತನನ್ನು ಪ್ರೀತಿಸುತ್ತೇನೆ ಎಂದು. ಆದರೆ ವಿಷಯಗಳ ಕಡೆ ಅಷ್ಟೊಂದು ಮನದ ಸೆಳೆತ, ಕಾಮಕಾಂತನಗಳ ಮೇಲೆ ಅಷ್ಟೊಂದು ಪ್ರೀತಿ, ಆ ಪ್ರೀತಿಯ ಅತ್ಯಲ್ಪಾಂಶವನ್ನು ಆತ ಭಗವಂತನ ಕಡೆಗೆ ತಿರುಗಿಸುವುದಿಲ್ಲ. ಆದ್ರೆ ವಾಯಸ್ ಮಾತ್ರ ಹೇಳ್ತಾನೆ ಭಗವಂತನನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ ಅಂತ. ಬಳಿಕ ಮಣಿಮಲ್ಲಿಕನದ ಕಡೆಗೆ ತಿರುಗಿ ಹೇಳ್ತಾನೆ, ಹೇಳ್ತಾರೆ ಶ್ರೀರಾಮಕೃಷ್ಣ ಕಪಟಾಚರಣೆಯನ್ನು ಬಿಟ್ಟುಬಿಡು, ಪ್ರಾಪಂಚಿಕರಾದವರು ಕಪಟಾಚರಣೆ ಮಾಡ್ತಾರೆ, ಕಪಟಿಯಾಗಿರ್ತಾರೆ, ಅವರ ಸರಣಾಗಿರಲು ಸಾಧ್ಯವಿಲ್ಲ ಅಂತ ಮಾತ್ರ ಹೇಳಿದ ಕಾಮಕಾಮನ ಅದರಲ್ಲಿ ಆಸಕ್ತಿ ಉಳ್ಳವನೇ ಪ್ರಾಪಂಚಿಕ. ಆಸಕ್ತಿ ಇಲ್ಲದೇ ಅಂತಂದ್ರೆ ಅವ್ರ ಸಂಸಾರದಲ್ಲಿ ಇನ್ನೂ ಕೂಡ ಪ್ರಾಪಂಚಿಕ ಅಂತ ಅನ್ಕೊಳ್ಳೋದಿಲ್ಲ. ಸತ್ಕಾರ್ಯಕ್ಕಾಗಿ ಯಾರು ಧನವನ್ನು ವಿನಿಯೋಗಿಸ್ತಾನೋ, ತನ್ನ ತರುಮನವನ್ನು ತರುಮನ ಧನವನ್ನು ವಿನಿಯೋಗಿಸ್ತಾನೋ ಆಗ ಪ್ರಾಪಂಚಿಕ ಅಲ್ಲ. ಅವನು ಪ್ರಪಂಚದಲ್ಲಿ ಇದ್ರೂ ಕೂಡ ಪ್ರಾಪಂಚಿಕ ಅಲ್ಲ. ಆದರೆ ಕಾಮಕಾಂಡದಲ್ಲಿ ಯಾರು ಆಸಕ್ತನಾಗಿರ್ತಾನೋ ಅಂತರದಲ್ಲಿ ಅವನು ಪ್ರಾಪಂಚಿಕ. ಅಂತವನು ಕಪಟಿಯಾಗಿರುತ್ತಾನೆ, ಸರಳನಾಗಿರಲು ಸಾಧ್ಯವಿಲ್ಲ ಅಂತ ಕೃಷಿಕ. ಆದ್ರಿಂದ ಲೋಕದ ಜನ ಕಪಟಿಗಳು ಮೋಸ ಮಾಡ್ತಾ ಇದ್ದಾರೆ, ಕರಪ್ಷನ್, ವಂಚನೆ, ಲಂಚ ಇತ್ಯಾದಿ. ನೀವು ಸುಮ್ಮನೆ ಆಸಕ್ತಿ ಅವರನ್ನು ಬೈಯೋದು, ಅವ್ರು ಹಾಗೇ ಸಾಧ್ಯ. ಅವರು ಸರಳತೆಯಿಂದ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಶ್ರೀರಾಮಕೃಷ್ಣ ಅವರು ಹೇಳಿದ್ದಾರೆ. ಹಾಗಾದ್ರೆ ಅವರಿಗೆ ಯಾರು ಬುದ್ಧಿ ಇರುತ್ತೇವೆ ಅಂತ ಹೇಳಿದ್ರೆ, ನಾನು ಯಾರು ಬುದ್ಧಿ ಇರುತ್ತೀನಿ, ನಮ್ಮ ಬುದ್ಧಿಯೇ ಚೋಟ, ನಮ್ಮ ಬುದ್ಧಿಯೇ ನಮ್ಮ ಸ್ವಾಧೀನದಲ್ಲಿಲ್ಲ. ನಾನೇ ಆದಷ್ಟು ತಿಳ್ಕೊಂಡು ಕೂಡ ಅದೊಮ್ಮೆ ಇದೊಮ್ಮೆ ತಪ್ಪಾ ಇದ್ದೇವೆ ಅಂತ ನಾವು ಅವರಿಗೆ ಯಾಕೆ ಬುದ್ಧಿ ಹೇಳೋದು ಸಾಧ್ಯ? ನಾವೇನಾದ್ರೂ ಈ ಬುದ್ಧಿ ಹೇಳೋಕ್ಕೆ ಸಮರ್ಥರಾಗಬೇಕು ಅಂತಂದ್ರೆ ಅದ ಬುದ್ಧಿ ಹೇಳೋ ಸಾಧ್ಯತೆ ಬರ್ಬೇಕಾದ್ರೆ ನಾವೇ ನಮ್ಮನ್ನು ತಿಳಿದುಕೊಂಡು ಆ ಸನ್ಮಾರ್ಗದಲ್ಲಿ ಇರಬೇಕು. ಅಂತೂ ಪ್ರಾಪಂಚಿಕ ಜನರು ಕಪಟಿಯಾಗಿಯೇ ಇದು ಸ್ವಭಾವವು. ಏನಂತಾರಂತೆ ಅವರು ಬಾಯಿ ಹೇಳ್ತಾರಂತೆ, ಭಗವಂತನನ್ನು ಪ್ರೀತಿಸ್ತೇನೆ ಅಂತ, ಕಾರ್ಯ ಮಾತ್ರ ಇಲ್ಲ ಅಂತ. ಬಳಿಕ ಮಣಿ ಮಲ್ಲಿಕ್ಕೆ ನೋಡಿ ಹೇಳಿದ್ರೆ ಏನು ಹೇಳ್ತಾರೆ, ಏನ್ ಹೇಳ್ತಾರೆ, ಕಪಟ ಆದರೆ ಏನು ಬಿಟ್ಬಿಡುವ ಅಂತ. ಆಗ ಮಣಿ ಮಲ್ಲಿಕ ಏನಂತಾನೆ, ಮನುಷ್ಯನ ಸಂಬಂಧವಾಗಿಯೋ ಅಥವಾ ಭಗವಂತನ ಸಂಬಂಧವಾಗಿಯೋ? ಅಂದ್ರೆ ದೇವರ ಕಪಟಾಚರಣೆ ಬಿಟ್ಕೊಂಡಿದ್ರೆ ಪರವಾಗಿಲ್ಲ, ಬಿಟ್ಕೊಂಡಿದ್ರೆ ಸಾಕು, ಮನುಷ್ಯರ ಹತ್ರ ಸ್ವಲ್ಪ ಕಪಟಾಚರಣೆ ಇಟ್ಕೊಂಡಿರ್ಬೇಕಾಗುತ್ತೆ ಅಂತ ಒಂದು ಆಮಸ್ಯ. ಅಲ್ಲ ಕಷ್ಟ, ಯಾಕಂದ್ರೆ ಮನುಷ್ಯರು ಒಳ್ಳೆ ಇವತ್ತಿದ್ರು ಸಹ ನ್ಯಾಯವಾಗಿತ್ತು ಬಂದ್ರೆ ಅಜೆಂಡಿಗೆ ನುಂಗ್ಬಿಡ್ತಾರೆ. ನಾವು ಎಚ್ಚರಣೆ ಬಿದ್ದರೂ ಕೂಡ ಅವರು ನಮ್ಮನ್ನ ಹೇಗೋ ಒಂದು ಪ್ರಯತ್ನ ಪಡ್ತಾರೆ. ಇನ್ನು ಒಳ್ಳೆ ಸದಸ್ಯರಾಗಿಬಿಟ್ರೆ ಶ್ರೀರಾಮಕೃಷ್ಣ ಹೇಳಿದ್ದಾರೆ ಕಪಟಾಚರಣೆ ಬಿಡಬೇಕು ಅಂತ. ಅಂದ್ರೆ ನಾವು ಅವ್ರ ಜೊತೆ ಎಲ್ಲ ಒಳ್ಳೆ ರೀತಿಯಲ್ಲಿ ಹೋಯ್ತು ಅಂತಂದ್ರೆ ಬೋಳಿಸ್ತಾರೆ. ಅನ್ಕೋಸ್ಕರ ಅವನಿಗೆ ಕೇಳ್ತಾರೆ, ಮನುಷ್ಯನ ಸಂಬಂಧವಾಗಿ ಕಪಟಾಚರಣೆಯನ್ನು ಬಿಟ್ಕೊಂಡಿರ್ಬೇಕು ಅಥವಾ ಭಗವಂತನ ಸಂಬಂಧವಾಗಿ ಬಿಟ್ಕೊಂಡಿರ್ಬೇಕು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲರದ್ದು ಮನುಷ್ಯನ ಸಂಬಂಧವಾಗಿ ಕಪಟಾಚರಣೆಯನ್ನು ಬಿಟ್ಟಿರಬೇಕು, ಭಗವಂತನ ಸಂಬಂಧವಾಗಿ ಕೂಡ ಬಿಟ್ಟುಕೊಂಡಿರ್ಬೇಕು. ಏನೇ ಆಗಲಿ ಕಪಟಾಚರಣೆ ಮಾಡಿಕೊಂಡು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ನೂರಕ್ಕೆ ನೂರು ಚಾಟ ಆಗಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದಾಗ ಇದು ಕೇವಲ ಸಾಧಕರಿಗೆ ಮಾತ್ರ, ಇವತ್ತೇ ನಾನು ಇವತ್ತೇ ನಮಗೆ ಭಗವಂತ ಸಾಕ್ಷಾತ್ಕಾರ ಆಗಬೇಕು ಅಂತ ಯಾರು ಅಂದ್ಕೊಂಡಿದ್ದಾರೋ ಅಂತವರಿಗೆ ಮಾತ್ರ ಈ ಮಾತು ಅನ್ವಯ ಆಗುತ್ತೆ ಹೊರತು ಬಾಕಿ ಹೋದವರು ಹೇಳಿ ನಡ್ಕೊಂಡಾಗುದಿಲ್ಲ. ಅನ್ವಯ ಆಗುವುದು ನಡ್ಕೊಂಡಾಗುದಿಲ್ಲ. ಆದ್ರೆ ಶ್ರೀರಾಮಕೃಷ್ಣ ಮಾತ್ರ ಈ ಸರಳತೆಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು, ಎಷ್ಟು ಮನ್ನಣೆ ಕೊಡ್ತಾ ಇದ್ರು ಅಂತ ಬಂದಿದ್ದ ಮುಂದಿನ ಮಾತನ್ನು ನಾವು ನೋಡ್ತೇವೆ. ಹೇಳ್ತಾರೆ, ಭವನಾಥ ಎಷ್ಟು ಸರಳ, ವಿವಾಹವಾದ ನಂತರ ಬಂದು ನನ್ನನ್ನು ಕೇಳ, ಹೆಂಡತಿಯ ಮೇಲೆ ನನಗೆ ಅಷ್ಟೊಂದು ಪ್ರೀತಿ ಉಂಟಾಗ್ತಾ ಇದೆಯಲ್ಲ ಯಾಕೆ ಅಂತ. ಅದ ಅತ್ಯಂತ ಸರಳ. ಭವನಾಥ ಭಕ್ತ ಸಾಧಕ ಮದುವೆ ಮಾಡ್ಕೊಂಡ್ಬಿಟ್ಟ ಆ ಹುಡುಗನಿಗೆ. ಮದುವೆ ಮಾಡ್ಕೊಂಡ ಮೇಲೆ ಏನಾಯ್ತು, ಹೆಂಡತಿ ಮೇಲೆ ಪ್ರೀತಿ ಉಂಟಾಗಿತ್ತು ನನಗೆ. ಅದು ಮಂದಿ ಇವತ್ತು ಹೇಳ್ತಾ ಇದ್ದಾನೆ, ನನಗೆ ಹೆಂಡತಿಗೆ ಅಷ್ಟೊಂದು ಪ್ರೀತಿ ಉಂಟಾಗ್ಬಿಡ್ತಾ ಇದ್ದಾರೆ ಜಾಸ್ತಿ ಅಂತ. ಅಂದ್ರೆ ದೇವರಲ್ಲಿ ಕೂಡ ಪ್ರೀತಿ ಉಂಟಾಗಬೇಕಾಗಿತ್ತು, ಅದು ಬಿಟ್ಟರೆ ಹೆಂಡತಿ ಮೇಲೆ ಜಾಸ್ತಿ ಅನ್ಕೊಳ್ಳುತ್ತಾ ಇದ್ದಾರೆ ಯಾವಿಕೆ ಅಂತ. ಅದನ್ನು ತಂದು ನೇರವಾಗಿ ಶ್ರೀರಾಮಕೃಷ್ಣ ಹೇಳ್ಬಿಟ್ಟ ಅಲ್ಲಿಟ್ಟು ಶ್ರೀರಾಮಕೃಷ್ಣ ಅಷ್ಟೇ ಖುಷಿ ಹೇಳ್ಬಿಟ್ಟು, ಎಂತ ಸರಳ ಆತ, ಈ ತರ ಹೇಳ್ತಾ ಇದ್ದಾರಲ್ಲ ಅವನು, ಆ ಹೆಚ್ಚು ಸರಳ ಅಂತ. ಹಾಗೆ ಮರುಕ್ಷಣದಲ್ಲಿ ಹೇಳ್ತಾರೆ, ಅಲ್ಲ ಹೆಂಡತಿಯ ಮೇಲೆ ಪ್ರೀತಿ ಉಂಟಾಗಿದೆ ಹೇಳಿಕೆ ಇದೇ ಅಂದ್ರೆ ಜಗನ್ನಾಥಿಯ ಭುವನ ಮೋಹಿನಿ ಮಾಯಿ ಅಂತಂದ್ರು ಹೆಂಡತಿ ಅಂತಂದ್ರೆ ನಾವೇ ಉಂಟಾಗುತ್ತೆ. ಇಂಥ ಪ್ರಿಯ ವಸ್ತು ಈ ಜಗತ್ತಲ್ಲಿ ಬೇರೊಂದಿಲ್ಲ, ಮುಂದೆ ಉದ್ಭವ ಆಗೋದೂ ಇಲ್ಲ ಅಂತ. ಆಕೆ ನನ್ನ ಆತ್ಮೀಯರು, ಜೀವನದಲ್ಲಿ ಮರಣದಲ್ಲಿ ಇದರಲ್ಲಿ ಅದರಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅವಳೇ ನನ್ನ ಆತ್ಮೀಯರು ಅಂತ ಆಸವಾಗುತ್ತೆ. ಇದು ಬಹಳ ಸಹಜ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮ. ಯಾಕೆ ಸಹಜ? ಭುವನ ಮೋಹಿನಿ ಮಾಯೆ. ಅದು ಆ ಪರಬ್ರಹ್ಮನ ಮಾಯೆ ಇದೆಯಲ್ಲ, ಆ ಮಾಯೆ ಆಟ. ಮೊದಲು ಒಂದು ಆವರಣವನ್ನು ತಂದು ಹಾಕಿಬಿಡುತ್ತೆ ನಮ್ಮ ಮನಸ್ಸಿನ ಮೇಲೆ. ಏನೋ ಒಂದು ಮುಸುಕು, ಏನೋ ಒಂದು ಮಂಜು, ಆಮೇಲೆ ನಿಕ್ಷೇಪ ಶುರು ಮಾಡುತ್ತೆ. ನಿಜವಾದದ್ದನ್ನು ಮರೆಸಿ ಇನ್ನೊಂದು ಎಣ್ಣೆಯನ್ನು ಎಣ್ಣೆಯನ್ನು ಕಾಣಿಸ್ತಾ ಇರುತ್ತೆ. ಎಂತಹ ಕುರೂಪಿಯಾದಂತಹ ಎಣ್ಣೆಯು ಕೂಡ ಅಲ್ಲಲ್ಲ, ಎಂತಹ ಸುಂದರಿಯಾದಂತಹ ಎಣ್ಣೆಯು ಕೂಡ ಅವರು ಕುರೂಪಿ ಸರಿಯ ಅವನನ್ನು ಕಂಡು ಪ್ರೇಮ ಉಂಟಾಗಿಬಿಡುತ್ತೆ. ಎಂತ ಸುಂದರನಾದಂತಹ ಒಬ್ಬ ಹುಡುಗನಿಗೂ ಕೂಡ ಒಂದು ಕರಿ ಹೆಣ್ಣು ಹಲ್ಲು ಕೂಡ ಅಷ್ಟಾವಕ ಅಂತ ಹುಡುಗ ಮೇಲೆ ಒಂದು ಪ್ರೇಮ ಉಂಟಾಗಿರುತ್ತೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಭುವನ ಮೋಹಿನಿಯಿಂದ ಮೋಹಿನಿಯ ಪ್ರಭಾವದಿಂದ ಉಂಟಾಗಿರ್ತಕ್ಕಂಥ ಈ ಪ್ರೇಮ ಅಂತ ಬಂದಿದೆಯಲ್ಲ, ಅದು ಬಗೆ ಬಗೆಯಾಗಿ ವ್ಯಕ್ತ ಮಾಡ್ತಾ ಇರುತ್ತೆ. ಆ ಪ್ರೇಮವನ್ನ, ಆ ಲೌಕಿಕ ಪ್ರೇಮವನ್ನ, ಆ ಕಾಮವನ್ನ ಹೀಗೆ ಎಂದು ಒಳ್ಳೆದ ಸಾಧ್ಯವೇ ಇಲ್ಲ. ಯಾರ್ಯಾರೋ ಕಂಡು ಅದನ್ನ ನಮ್ಮ ಶೇಕ್ಸ್ಪಿಯರ್ ಅವನೊಂದು ನಾಮದಲ್ಲಿ ಬಹಳ ಅದ್ಭುತವಾದ ರೀತಿಯಲ್ಲಿ ಆ ಕಥೆಯನ್ನ ಹೊರಡುತ್ತಾನೆ. ಅವ್ರ ಕಣ್ಣ ಮೇಲೆ ಏನೋ ಒಂದು ತನ್ನ ರಥವನ್ನು ಹಾಕಿಬಿಡ್ತಾನೆ. ಆಕೆ ತನ್ನ ಪ್ರಿಯರನ್ನು ಬಿಟ್ಟು ಇನ್ನೊಬ್ಬನನ್ನ ಪ್ರೀತಿಸ್ತಾ ಇರ್ತಾನೆ. ಆಗ ತನ್ನನ್ನು ಪ್ರೀತಿಸಿಕ್ಕೆ ಬಂದಂತಹ ಇಲ್ಲಿ ಪ್ರೇರಿಸಿಯನ್ನು ಬಿಟ್ಟು ಇನ್ನೊಬ್ಬನ ಹಿಂದೆ ಓಡಾಡುತ್ತಾನೆ. ಈ ರೀತಿಯಲ್ಲಿ ಒಂದು ಬಗೆಯ ಗೈಬಿಯನ್ನ ಉಂಟು ಮಾಡ್ತಾ ಮಾಡ್ತಕ್ಕಂಥ ಒಂದು ದೃಶ್ಯ ಬರುತ್ತೆ. ಹೀಗೆ ಭಗವತಿ ಮಾಯಿ ನಮ್ಮ ಕಣ್ಣಿಯೂ ಕೂಡ ಆ ಬಗ್ಗೆ ಯಾವುದೋ ಒಂದು ಲೇಪನ ಮಾಡಿಬಿಟ್ಟು ಕಳೆದ್ಬಿಟ್ಟಿರ್ತಾರೆ. ಅದೇನು ಒಂದೊಂದು ಕೂಡ ಹೋಗೋದಿಲ್ಲ ಆ ಲೇಪನ. ಮತ್ತೆ ಮತ್ತೆ ನಾವು ಈ ತರಹ ಮೋಸ ಹೋಗ್ತಾನೇ ಇರ್ತೇವೆ. ಆ ಒಂದು ಪ್ರೇಮ ಅಂತಕ್ಕಂಥದ್ದು ಯಾರ್ಯಾರ ಮೇಲೋ ಇಟ್ಟು ಸಾಡ್ತಾ ಇರ್ತೇವೆ ನಾವು. ಇದೆಲ್ಲ ಯುವನ ಮೋಹಿನಿ ಮಾಯಿ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಬಳಿಕ ಮುಂದುವರಿಸ್ತಾರೆ. ಮನುಷ್ಯ ಹೆಂಡತಿಯನ್ನು ಕಟ್ಕೊಂಡು ಎಷ್ಟೊಂದು ದುಃಖ ಅನುಭವಿಸ್ತಾನೆ ಅಂತ. ಮನುಷ್ಯ ಹೆಂಡತಿಯನ್ನು ಕಟ್ಕೊಂಡು ದುಃಖ ಅನುಭವಿಸ್ತಾನೆ. ಆದ್ರೆ ಆ ಹೆಂಡತಿ ಮನುಷ್ಯನನ್ನು ಕಟ್ಕೊಂಡು ದುಃಖ ಅನುಭವಿಸ್ತಾ ಇಲ್ಲ, ಹೆಂಡತಿ ಗಂಡನನ್ನು ಕಟ್ಕೊಂಡು ದುಃಖ ಅನುಭವಿಸ್ತಾ ಇಲ್ಲ ಅಂತ ಹೇಳೇ ಇಲ್ಲ ಅಂತ ಶ್ರೀರಾಮಕೃಷ್ಣ ಕೋಪ ಮಾಡಬಾರ್ದು. ಯಾಕೆಂದ್ರೆ ಈಗ ಹೇಳುವ ಕ್ರಮ ಕೋಶ ಶ್ರೀಮಾನ್ ಶಾರದಾದೇವರು ಹೇಳಿಕೆ ಇದೇ ಹೇಳ್ತಾ ಇದ್ರು. ಈ ಹೆಂಗಸು ಗಾಡಿನನ್ನು ಕಟ್ಕೊಂಡು ಎಷ್ಟೊಂದು ಓಡಾಡ್ತಾ ಇರ್ತಾಳೆ ಅಂತ ಅವ್ರು ಹೇಳಿ ಇದ್ರು. ಯೋಜನೆಗೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡ್ತಕ್ಕಂತಹ ಯೋಜನೆಗೆಲ್ಲ ಅವ್ರು ಹೇಳಿದ್ರು, ಸಾಕ್ಷಾತ್ ಪರಮಾತ್ಮನೇ ಸ್ವರೂಪದಲ್ಲಿ ನಿನ್ನೆಲ್ಲ ನಿಂತಿದ್ರು ಕೂಡ ಅವನನ್ನ ನಂಬಬೇಡ. ನೋಡಿದ ಶ್ರೀರಾಮಕೃಷ್ಣ ಹೀಗೆ ಹೇಳಿದ್ರೆ ಹಾಗೂ ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಾತೆ ಶಾರದಾದೇವಿಯವರು ಹಾಗೆ ಹೇಳಿದ್ರೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ ಅಂತ ಅರ್ಥ. ಅಂತ ಇದ್ದಾರೆ ಮನುಷ್ಯ ಹೆಂಡತಿಯನ್ನು ಕರ್ಕೊಂಡು ಎಷ್ಟೊಂದು ಮಕ್ಕಳನ್ನು. ನಾನು ಆ ಪೀಟರ್ ಕತೆ ಹೇಳಿದ್ಕೊಳ್ತಾನಂತೆ ನಿಮಗೆ ಹೇಳಿದ ಪೀಟರ್. ಪೀಟರ್ ಇದ್ದ ಒಬ್ಬ ಬೇಡ ಅವನು ಸತ್ತೋಗ್ತಾನೆ. ಫ್ರೆಂಡ್ಸ್ಗೆ ತುಂಬಾ ದುಃಖ ಆಗುತ್ತೆ. ಆದರೆ ಅಮೆರಿಕಗಳಲ್ಲೆಲ್ಲ ಈ ಭೂತ ಪ್ರೇತಗಳನ್ನ ವಶೀಕರಣ ಮಾಡಿಕೊಳ್ತಕ್ಕಂತಹ ರೀತಿಯಲ್ಲಿ ಅವರು ಪರಿಣಿತರಾಗಿ ಬಿಟ್ಟಿರ್ತಾರೆ. ಕೆಲವು ಇಂತ ಇವತ್ತು ಕೂಡ ಇದೆ ಅಂತ ಸ್ವಾಮಿ ಅವೇಕಾನಂದ ಪ್ರಸಂಗದಲ್ಲೆಲ್ಲ ಬರುತ್ತೆ. ಸ್ವಾಮಿ ವಿವೇಕಾನಂದಿ ಕಥೆಯನ್ನು ಹೇಳ್ತಾ ಇದ್ರು. ಆಕೆ ತನ್ನ ಗಂಡನೊಂದಿಗೆ ಮಾತನಾಡಬೇಕು ಅಂತ ಇಷ್ಟಪಟ್ಟು ಆ ಪ್ರೇತ ವಶೀಕರಣ ಶಕ್ತಿ ಇರ್ತಕ್ಕಂತಹ ವ್ಯಕ್ತಿಯ ಬಳಿಗೆ ಹೋಗಿ ತನ್ನ ಗಂಡನ ಪ್ರೇತವನ್ನು ಬರಮಾಡಿಕೊಳ್ತಾರೆ. ಕಾಣ್ತಾ ಇದೆ ಯಾವುದೋ ಒಂದು ಜಾಗ ಕಾಣುವಾಗ ಮಾಡ್ತಾನೆ ಆ ಪೀಠದಲ್ಲಿ ಮುಟ್ಟದ ಸಿಗುವುದಿಲ್ಲ. ನೋಡೋದಕ್ಕೆ ವ್ಯವಸ್ಥೆ ಇದೆ, ಮಾತನಾಡೋದಕ್ಕೆ ವ್ಯವಸ್ಥೆ ಇದೆ. ಇಲ್ಲ ಗಂಡ ಪೀಠನನ್ನು ಕೇಳ್ತಾ ಇದ್ದಾರೆ. ಪೀಠ ಏನು ಬಹಳ ಚೆನ್ನಾಗಿದೆಯಾ? ಪೀಠ ಹೇಳ ಹೌದು ಚೆನ್ನಾಗಿದ್ದೇನೆ. ನನ್ನ ಜೊತೆನಲ್ಲಿ ಈ ಭೂಮಿನಲ್ಲಿ ಇದೆಯಲ್ಲ, ಭೂಮಿನಲ್ಲಿ ನನ್ನ ಜೊತೆಲಿ ಇದೆಯಲ್ಲ, ಹಾಗೆ ಚೆನ್ನಾಗಿದೆಯಾ ಅಥವಾ ಹೇಗೆ ಅಂತ ಕೇಳಿದಾಗ ಆತ ಹೇಳಿದಂತೆ, ಹೌದು ಭೂಮಿನಲ್ಲಿ ನಿನ್ನ ಜೊತೆಲಿ ಇರೋದಕ್ಕಿಂತಲೂ ಚೆನ್ನಾಗಿದ್ದಾನೆ. ಆಗ ಈಕೆ ಕೇಳಿದಂತೆ, ಅದನ್ನೇನು ನೀನ್ ಬರ್ತದಲ್ಲಿ ಇದೆಯಾ? ಇಲ್ಲ, ನರಕದಲ್ಲಿ. ಹೌದು, ನರಕದಲ್ಲಿ ಇದ್ರು ಕೂಡ ಇವನ್ ಇವನ್ ಚಿಂತೆ ಚೆನ್ನಾಗಿದೆ. ಅನಂತವಾಗಿ ಮನುಷ್ಯ ಹೆಂಡತಿಯನ್ನು ಕಟ್ಕೊಂಡು ಎಷ್ಟೊಂದು ದುಃಖ ಅನುಭವಿಸ್ತಾನೆ ಅಂತ ಒಂದು ಮಾತಿಗೆ ಈ ಉದಾಹರಣೆ ಚೆನ್ನಾಗಿದೆ. ಹಾಗೇನೆ ಆ ಫೀಚರ್ ಹೋಗಿ ತನ್ನ ಹೆಂಡತಿ ಕೇಳೋ ಸಂದರ್ಭ ಬಂದ್ರೆ ಬಹುಶಃ ಅವರು ಅದೇ ಉತ್ತರ ಕೊಡ್ತಾರೆ. ಅದು ಹಾಗೆ ಹೀಗೆ ಈಗಿನ ಹಾಗೆ ಅರ್ಥ ಮಾಡ್ಕೊಳ್ಳ ಹೇಳ್ತಾರೆ ಶಿರ ಅಂದ್ಬಿಟ್ಟು. ಮನುಷ್ಯ ಹೆಂಡತಿಯನ್ನು ಕಟ್ಕೊಂಡು ಎಷ್ಟೊಂದು ದುಃಖ ಅನುಭವಿಸ್ತಾನೆ, ಆದ್ರೂ ಭಾವಿಸ್ತಾನೆ ಇಂಥ ಆತ್ಮೀಯ ವಸ್ತು ಬೇರೊಂದಿಲ್ಲ ಅಂತ. ಎಷ್ಟೇ ದುರವಸ್ಥೆ ನನಗೂ ಬಂತಲ್ಲ, ಅವರ ಶ್ರೀರಾಮ ಕೇಳಿತು, ಏನೇನು ದುರವಸ್ಥೆ ಇದೆ? ಒಬ್ಬ ಗೃಹಸ್ಥನಿಗೆ ಬರ್ತಾ ಇರುವ ಸಂಬಳ ತಿಂಗಳಿಗೆ 20 ಅದಾಗೆ. ಆದ್ರೆ ಅವನಿಗೆ ಆಗಿರುತ್ತವೆ 3 ಮಕ್ಕಳು. ಅವಕ್ಕೆ ಸರಿಯಾಗಿ ಅನ್ನ ಹಾಕೋದಕ್ಕೂ ಶಕ್ತಿ ಇಲ್ಲ. ಛಾವಣಿಯಿಂದ ನೀರು ಸೋತ ಇರುತ್ತೆ, ಅದನ್ನು ಸರಿಪಡಿಸೋದಕ್ಕೂ ಕೈ ಕಾಸಿಲ್ಲ. ಮಕ್ಕಳಿಗೆ ಹೊಸ ಪುಸ್ತಕ ಕೊಂಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ. ಅವರಿಗೆ ಉಪನಯನ ಮಾಡೋದಕ್ಕೆ ಗತಿ ಇಲ್ಲ. ಇವರ ಹತ್ರ ಒಂದು 8 ಆಣೆ, ಅವರ ಹತ್ರ ಒಂದು 4 ಆಣೆ, ಈ ರೀತಿಯಾಗಿ ಭಿಕ್ಷೆ ಬರ್ತಾ ಇರ್ತಾರೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಪಾದನೆ ವ್ಯವಸ್ಥೆ ಇಲ್ಲದೇನೆ ಹೆಂಡತಿಯನ್ನು ಸಂಪಾದಿಸ್ಕೊಳ್ತಾನೆ. ಆಗ ಏನ್ ಗತಿ ಆಗುತ್ತೆ ಅಂತ ಈಗ ಹೇಳಿದ್ದೆ. 20 ರೂಪಾಯಿ ತಂದ ಅಂತ ಹೇಳಿ ಅಂದ್ರೆ ಹಾಗಿನ ಕಾಲದ ಕತೆ 20 ರೂಪಾಯಿ. ಈಗ ಒಂದು 500 ರೂಪಾಯಿ ನಾವು ಹೇಳ್ಬೋದು. 500 ರೂಪಾಯಿ ಸಂಬಳ ಬರ್ತಕ್ಕಂಥವ್ರು 20 ರೂಪಾಯಿ ಬದಲು ಮಾಡ್ಕೊಂಡವರೆಲ್ಲ ಇದ್ದಾರೆ. ಹೀಗೆ ಇಲ್ಲಿ ಹೀಗೆ ಇರ್ತಾರವರೆಲ್ಲ, ಅದು 1 ಮಕ್ಕಳಾಗಿರುತ್ತೆ. ಆಮೇಲೆ ಅನ್ನ ಹಾಕುವ ಶಕ್ತಿ ಇರಲ್ಲ, ಪಾಠ ಓದಿದ್ದಲ್ಲ. ಬಳಿಕ ಹೇಳ್ತಾರೆ ಶ್ರೀರಾಮಕೃಷ್ಣ, ಆದ್ರೆ ಹೆಂಡತಿ ಏನಾದರೂ ವಿದ್ಯಾಸ್ವರೂಪಿಣಿ ಆದ್ರೆ ಆಗ ಆಕೆ ನಿಜವಾದ ಸಹಧರ್ಮಿಯೇ ಅನಿಸ್ಕೊಳ್ತಾರೆ. ಆಕೆ ಭಗವಂತನ ಕಡೆಗೆ ಹೋಗೋದಕ್ಕೆ ಪತಿಗೆ ಬಹಳವಾಗಿ ಸಹಾಯ ಮಾಡ್ತಾಳೆ. ಒಂದೆರಡು ಮಕ್ಕಳಾದ ನಂತರ ಇಬ್ಬರು ಅಣ್ಣ ತಂಗಿಯ ರೂಪದಲ್ಲಿ ಇರ್ತಾರೆ. ಇಬ್ಬರು ಭಗವದ್ಭಕ್ತರೇ, ಭಗವಂತನ ದಾಸದಾಸಿಯರೇ. ಇವರ ಸಂಸಾರ ವಿದ್ಯಾ ಸಂಸಾರ. ಭಗವಂತನೊಡನೆ ಮತ್ತು ಆತನ ಭಕ್ತರೊಡನೆ ಸದಾ ಆನಂದದಿಂದ ಇರ್ತಾನೆ. ಇವರಿಗೆ ಗೊತ್ತಿದೆ ಭಗವಂತನೇ ಏಕಮಾತ್ರ ಆತ್ಮೀಯ ಅಂತ. ಅನಾದಿಕಾಲದಿಂದ ಅನಂತ ಕಾಲದವರೆಗೆ ಆ ಭಗವಂತನೇ ತಮ್ಮ ಅಂತ. ಸುಖದಲ್ಲಿ ದುಃಖದಲ್ಲಿ ಎಂದಿಗೂ ಆತನ ಮರೆಯಲು ಬಂದವರಂತೆ. ಆದರ್ಶ ಕುಟುಂಬದ ಬಗ್ಗೆ ಈ ಮಾತು. ಆದರ್ಶ ಕುಟುಂಬ ಆಗಬೇಕಾದ್ರೆ ಹೆಂಡತಿ ಆದರೂ ವಿದ್ಯಾಸ್ವರೂಪಿಣಿ ಆಗಿರ್ಬೇಕಂತೆ. ವಿದ್ಯಾಸ್ವರೂಪಿಣಿ ಅಂತ ಹೇಳಿದ್ರೆ ಗಂಡನ ಸಂಪಾದನೆ ಹೆಚ್ಚಿದ್ಯೋ ಅದರ ಅರ್ಧದಷ್ಟು ಅಥವಾ ಮುಕ್ಕಾದಷ್ಟು ಮಾತ್ರ ಖರ್ಚು ಮಾಡಿ ಬಾಕಿ ಉಳಿದನ್ನು ಮುಗಿಸ್ತಾರಂತೆ. ಅದಕ್ಕೆ ಗಂಡ ಹೆಚ್ಚು ದುಡಿಯೋದಕ್ಕೆ ಅವಕಾಶ ಆಗಬಾರದು. ಹೆಚ್ಚು ದುಡಿಯೋದಕ್ಕೆ ಹೋಗಿ ಅವನಿಗೆ ಆಧ್ಯಾತ್ಮಿಕ ಸಾಧನೆ ಮಾಡೋದಕ್ಕೆ ಸಮಯ ಸಿಗದಂತಾಗಿಬಿಟ್ರೆ ಇನ್ನು ಆಧ್ಯಾತ್ಮಿಕ ಸಾಧನೆ ಮುಗಿಯೋದು ಹೇಗೆ ಅಂತ ಚಿಂತನೆ ಅವಳು ಇದೆಯಂತೆ. ಆದ್ರಿಂದ ಅವಳು ವಿದ್ಯಾಸ್ವರೂಪಿಣಿಯಂತೆ. ಭಗವದ್ ವಿಚಾರವೇ ಭಗವದ್ ವಿಚಾರದಲ್ಲೇ ಆ ಗಂಡ ಹೆಂಟರು ಕಾಲವನ್ನು ಕರೀತಾರಂತೆ. ಒಂದೆರಡು ಮಕ್ಕಳು ಆದ್ಮೇಲೆ ಇಬ್ಬರು ಅಣ್ಣತಮ್ಮ ರೂಪದಲ್ಲಿ ಇರ್ತಾರಂತೆ. ಭಗವಂತನ ಕುರಿತಾಗಿಯೇ ಮಾತುಕತೆಯಂತೆ. ಇವರ ಸಂಸಾರ ವಿದ್ಯಾ ಸಂಸಾರದಂತೆ. ಅವಿದ್ಯಾ ಸಂಸಾರ ಅಲ್ಲ, ವಿದ್ಯಾ ಸಂಸಾರ ಅವಿದ್ಯಾ ಸಂಸಾರ ಅಂತಕ್ಕಂಥ ಒಂದು ವಾಕ್ಯ, ಒಂದು ಪದ ಪ್ರಯೋಗ ಶ್ರೀರಾಮಕೃಷ್ಣ. ಅವಿದ್ಯಾ ಸಂಸ್ಕಾರ ಸಂಸಾರದಲ್ಲೇ ಜಾಸ್ತಿ ಶ್ರೀರಾಮ ಪ್ರಕಾರ. ವಿದ್ಯಾ ಸಂಸಾರ ಸಂಸಾರ ಅಂತ ಆಗ್ಬೇಕಾದ್ರೆ ಈ ರೀತಿ ಇರಬೇಕಾಗುತ್ತೆ. ಸಹಧರ್ಮಿ ಸಹಧರ್ಮಿ ಅಂತ ಹೇಳಿದ್ರೆ ಧರ್ಮದಲ್ಲಿ ಸಹಭಾಗಿ ಆದರು. ಆದ್ರೆ ಅವಿದ್ಯಾಸ್ವರೂಪಿಯಾದ ಹೆಂಡತಿಯರು ಇದ್ದಾರೆ ಎಂದು ವರ್ಣನೆ ಕೊಟ್ಟಿರ್ತಾರೆ. ಗಂಡನ ಸಂಬಳ ಎಷ್ಟೇ ಇರಲಿ ಇವಳಿಗೆ ಬರಬೇಕಾದ ಸೀರೆ ಬಂದು ಬಿಡಬೇಕು. ಇವರಿಗೆ ಯಾವ ಯಾವ ಚಿನ್ನ ಬೆಳೆಗಳ ಬೇಕೋ ಚಿನ್ನ ಬೇಕೋ ಅವುಗಳನ್ನ ಆಗಲೇಬೇಕು. ಬಹಳ ದೊಡ್ಡ ಆಗಿರುವುದು ರೇಡಿಯೋ ನಾಟಕದಲ್ಲಿ ಬಂದು ಮುಖ್ಯವಾಗಿ ಅಂತ ಬಿಡುತ್ತೆ. ಮುಖಿತಾಗಿ ಮುಖಿತಾಗಿ ಬಹಳ ಹೋಗ್ತಾ ಇದ್ದೇವೆ. ಅದು ಒಳ್ಳೆ ತಿಳಿದವರು ಸಂಸಾರದಲ್ಲಿ ಆ ಸಂಸಾರ ಹೇಗೆ ಈ ಸಂಸಾರ ಹೇಗೆ ಅಂತ ನನಗೆ ತಿಳ್ಕೊಂಡವರು ಬಹಳ ಚಂದದ ಒಂದು ರೂಪವನ್ನು ಕಲಿತು ಬಹಳ ಇಂಗ್ಲಿಷ್ ಮೂಲಾಸಕ್ತಿ ಅದು ಬಂದಿತ್ತು. ಶ್ರೀರಾಮಸ್ತು ಮುಂದುವರಿಸ್ತಾ ಇದೆ, ಹೇಳ್ತಾ ಇದ್ದಾರೆ ಭಗವಂತನಿಗೆ ಏಕೆ ಮಾತ್ರ ಆತ್ಮೀಯ ಅಂತ ಈ ವಿದ್ಯಾಸಂಸಾರದವರು ಶ್ರೀಕಾರಂತೆ. ಸುಖದಲ್ಲಿ ದುಃಖದಲ್ಲಿ ಎರಡರಲ್ಲೂ ಕೂಡ ಭಗವಂತನನ್ನ ಅವರು ಸ್ಮರಿಸಿಕೊಳ್ತಾರಂತೆ. ಉದಾಹರಣೆ ಕೊಟ್ಟರು ಪಾಂಡವರಂತೆ ಇದೆಯಲ್ಲ, ಪಾಂಡವರಿಗೆ ಎಷ್ಟು ಕಂಠ ಬಂದಿಲ್ಲ. ಅದನ್ನು ಭಾವಿಸಿದ್ರು ನನಗೆ ನೋಡಿ ಒಂದು ಸತ್ಯ ಮನಸ್ಸಿಗೆ ತಂದ್ಕೊಳ್ಬೇಕು ಅದೆಷ್ಟು ಕಷ್ಟಪಟ್ಟರು ಅಂತ. ಆದರೆ ಅವರು ಸುಖವಾಗಿದ್ದಾಗ ಕೂಡ ಕೃಷ್ಣನ ಕಷ್ಟ ಕಷ್ಟವಾಗಿದ್ದಾಗ ಕೃಷ್ಣ ಬೇಕೇ ಬೇಕಾಗಿತ್ತು. ಭಗವಂತನಿಗಾಗಿ ಅನುರಾಗ ಬಹಳ ಕ್ಷಣಿಕವಂತು. ಕಾಳದ ಬಾಡಲೇ ಬೇರೆದಿದ್ದ ಹನಿ ನೀರಿನ ಹಾಗೆ ಅದು ಚಂದ್ರದ ಕಷ್ಟ ಮಾಡಿ ಒಂದು ಕ್ಷಣದೊಳಗೆ ಒಣಗಿ ಬಂದ್ಬಿಡುತ್ತೆ. ಸಂಸಾರಿಗಳಿಗೆ ಭೋಗದ ಕಡೆ ಮನಸ್ಸಿರುತ್ತೆ. ಆದ್ರಿಂದ ಅವರಲ್ಲಿ ಭಗವಂತನಿಗಾಗಿ ಅನುರಾಗ ವ್ಯಾಕುಲತೆ ಉಂಟಾಗುತ್ತಿಲ್ಲ. ಭಾವಿಸಬೇಕಾದಂತ ಮಾತು ಭಗವದ್ ಅನುರಾಗ ಯಾಕೆ ಉಂಟಾಗ್ತಾ ಇಲ್ಲ? ಭೋಗದ ಮೇಲೆ ಆಸೆ ಇರುವವರಿಗೆ ಭಗವದ್ ಅನುರಾಗ ಉಂಟಾಗುವುದಿಲ್ಲ. ಮಗ ಒಬ್ಬ ಆತ್ಮಕ್ಕೆ ಸೇರಿದ್ರೆ ಹತ್ತು ಕಡೆಗಳು ಆ ಮಗನನ್ನ ಹಿಂದಕ್ಕೆ ಕರ್ಕೊಂಡು ಹೋಗುವವರೆಗೆ ಅವರ ಶಾಂತಿ ಇರುವುದಿಲ್ಲ. ಆದರೆ ಆ ಮಗ ಏನಾದ್ರೆ ದೃಢಮಂತ ಮಾಡಿ ಆಸಕ್ತಿಯ ಉಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಲ್ಲಿಂದ ಪುತ್ರೋತ್ತರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮಾಣ ಪತ್ರಕ್ಕೆ ಬರುತ್ತೆ. ಅಂದ್ರೆ ಅವ್ರ ದುಃಖ ಎಷ್ಟು ಬಿಟ್ಟಿರುತ್ತೆ ಅಂತ ಗೊತ್ತಾಗ್ತದೆ. ಬಹಳ ಬೇಗ ಅವರ ಮನಸ್ಸು ಭೋಗದಲ್ಲಿ ನೆಲೆಗೊಂಡ್ಬಿಡುತ್ತೆ. ಭಗವಂತನಲ್ಲಿ ನೆಲೆಗೊಳ್ಳೋದಕ್ಕೆ ಈ ಭೋಗ ವಾಸನೆ ಬಿಡ್ತಾ ಇಲ್ಲ. ಅದೇ ಹೇಳಿದ್ರು ಶ್ರೀರಾಮಕೃಷ್ಣ. ಬಳಿಕ ಹೇಳ್ತಾ ಇದ್ದಾರೆ ಏಕಾದಶಿಯಲ್ಲಿ ಏಕಾದಶಿಗಳಲ್ಲಿ ಮೂರು ವಿಧ. ಮೊದಲನೆಯದು ನಿರ್ಜಲ ಏಕಾದಶಿ, ಇದರಲ್ಲಿ ನೀರನ್ನು ಕೂಡ ಕುಡಿಯಬಹುದು. ಇದೇ ರೀತಿಯಾಗಿ ಪೂರ್ಣತೆಯಾಗಿ ಸನ್ಯಾಸಿ ಒಮ್ಮೆಗೆ ಎಲ್ಲಾ ಭೋಗಗಳನ್ನು ತ್ಯಜಿಸಿಬಿಡುತ್ತಾರೆ. ಎರಡನೇ ಏಕಾದಶಿಯಲ್ಲಿ ಹಾಲು ಸಂದೇಶ ತಿಂಡಿ ತಿಳಿದುಕೊಳ್ಳಬಹುದು. ಇದೇ ರೀತಿಯಾಗಿ ಭಕ್ತ ತನ್ನ ಮನೆಯಲ್ಲಿ ಸಾಮಾನ್ಯ ಭೋಗ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ. ಮೂರನೆಯದು ಕೋಳಿ ಪಲ್ಯ ಹಣ್ಣು ಹಣ್ಣು ಎಸಿ ಭಾಗು ಅನ್ನ ಬಿಟ್ಟು ಪಾಟಿ ಉಳ್ಳುವುದನ್ನೆಲ್ಲ ಸೇರಿಕೊಂಡು ಏಕಾದಶಿಯನ್ನು ಕಾಣುತ್ತಾರೆ. ಇದರಲ್ಲಿ ಮತ್ತೆ ಬೆಳೆಯುವವರೆಗೆ ತಿನ್ನುವುದು ಇನ್ನೂ ಸಾಧು ಅಂತ ಒಂದೆರಡು ಕೋಳಿಯನ್ನ ಹಾಲಿನಲ್ಲಿ ನೆನೆಸಿಕೊಂಡು ನೆನೆಸಿಕೊಂಡಿದ್ದು ಸ್ವಲ್ಪ ಹೊತ್ತಾದ ನಂತರ ತಿನ್ನುವುದು. ಅಂದ್ರೆ ಅಷ್ಟು ಭೋಗ ಅನ್ಬೋದು ಅಂತ ಅರ್ಥ. ಬಳಿಕ ಹೇಳ್ತಾರೆ ಜನ ಸಾಧನೆ ಬಗ್ಗೆಯನ್ನು ಮಾಡ್ತಾರೆ, ಆದರೆ ಅವರ ಮನಸ್ಸು ಮಾತ್ರ ಕಾಮಕಾಂಚನಗಳ ಕಡೆ ಭೋಗದ ಕಡೆ ಕರೆಕಾಯ. ಆದ್ರಿಂದ ಅವರ ಸಾಧನೆ ಭಜನೆ ಸರಿಯಾದ ಪ್ರತಿಫಲವನ್ನು ಕೊಡಲಿಲ್ಲ. ಆಗ ಇಲ್ಲಿ ಭಾಗವಾಗಿ ಜಪತಪ ಮಾಡಿದ್ದ. ಆದರೆ ಆತನ ಊರಿನಲ್ಲಿ ಆತನಿಗೆ ಹೆಂಡತಿ ಮಕ್ಕಳು ಮನೆ ಭೂಮಿ ಕಾಣಿ ಎಲ್ಲ ಇತ್ತು. ಆದ್ರಿಂದ ಆತ ತನ್ನ ಜಪ ತಪಗಳೊಂದಿಗೆ ಗಂಗಾಳಿ ಕೆಲಸವನ್ನು ಮಾಡಿದ್ದ. ಈಗಿನ ಜನರ ಮಾತು ನೆಟ್ಟಿಗಿರಲಿಲ್ಲ. ಈಗ ಹೇಳ್ತಾರೆ ಮೀನು ತಿನ್ನೋದಿಲ್ಲ ಅಂತ, ಮತ್ತೆ ತಿನ್ನ ಅದಕ್ಕಾಗಿ ಜನ ಏನೇನು ಕಾರ್ಯ ಮಾಡಲಿಕ್ಕೆ ಹೆಸರಿಲ್ಲ. ಸಾಧುಗಳ ಬ್ರಾಹ್ಮಣರ ಕೈಯಲ್ಲೂ ಹಣೆ ಹೊರಿಸಿ ದುಡ್ಡು ಸಂಪಾದಿಸೋದಕ್ಕೆ ಸಿದ್ಧತಾ ಇರುತ್ತಾರೆ. ಸತ್ಪಾತ್ರರು ದೊರೆಯದೆ ಒಮ್ಮೊಮ್ಮೆ ನನ್ನ ಪಠಣೆಯಲ್ಲಿ ಸಂದೇಶ ಹೈದಾಗಿ ಕೆಟ್ಟು ಹೋಗ್ಬಿಡುತ್ತೆ. ಆದರೂ ಅವನ್ನ ಪ್ರಾಪಂಚದಲ್ಲಿ ಕೊಡೋದಕ್ಕೆ ನನಗೆ ಇಚ್ಛೆ ಬರ್ತಾ ಇರಲಿಲ್ಲ. ಒಳ್ಳೆಯವರ ತಾರತಂಬಿಗಳನ್ನು ಸ್ವೀಕರಿಸೋದಕ್ಕೂ ಕೂಡ ನನಗೆ ಸಾಧ್ಯವಾಗ್ತಿತ್ತು. ಆದರೆ ಈ ಪ್ರಾಪಂಚಿಕರ ತಂಬಿಗೆಯನ್ನು ಮುಟ್ಟೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಈ ಮಾತು ಭಾವಿಸಿ ಸತ್ಪಾತ್ರರು ಸಿಗದೇ ಇತ್ತು ಅಂತಂದ್ರೆ ಅವರ ಪಠಣೆಯಲ್ಲಿ ಒಳಕ ಹೋಗ್ತಕ್ಕಂತಹ ಒಳಕ ಹೋಗ್ತಾ ಇರುವಂತಹ ಸಂದೇಶ ಸಿಗಿದ್ರು ಕೂಡ ಅದನ್ನು ಮುಳುಗಿಸ್ತಾರೆ. ಸಿಗಿದ್ದ ಅದನ್ನು ಕೊಡ್ತಾರೆ ತಿನ್ನೋದಕ್ಕೆ, ಅದನ್ನು ಮುಳುಗಕ್ಕೆ ಸತ್ಪಾತ್ರರು ಅಂತಂದ್ರೆ ಆ ನರೇಂದ್ರಾಜಿಗಳು ಮತ್ತು ಶ್ರೇಷ್ಠ ಮಟ್ಟದ ಹಸ್ತಾತ್ರದ ಭಕ್ತರು ಅವರೆಲ್ಲ ಬಂದು ಕೊಡ್ತಾ ಇದ್ರು. ಅಂದು ಯಾರು ಬರೆಯಲ್ಲಿ ಸೀಟಿಗೆ ನಿಂತಾ ಇತ್ತು, ನಾಡ್ತಾ ಇತ್ತು. ಆದರೂ ಕೂಡ ಪ್ರಾಪಂಚದಲ್ಲಿ ಕೊಡೋದಕ್ಕೆ ಅವರಾದ ಸಿಂಪಲ್ ಅಂತ ಕೊಡೋದಕ್ಕೆ ಮನಸ್ಸು ಬರ್ತಾ ಇತ್ತು ಅಂತ. ಸತ್ಪಾತ್ರದಾನ ಸತ್ಪಾತ್ರದಾನ ಅಂತಕ್ಕಂತಹ ಮಾತು ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ. ಸತ್ಪಾತ್ರವೇ ಕೊಟ್ಟರೆ ಆ ದಾನವನ್ನ ತಲುಪಿಸುವವನಿಗೂ ಪುಣ್ಯ, ದಾನವನ್ನು ಕೊಟ್ಟವನಿಗೂ ಪುಣ್ಯ. ಅಪಾತ್ರರಿಗೆ ಅಥವಾ ದುಷ್ಪಾತ್ರ ದುಷ್ಪಾತ್ರರಿಗೆ ಕೊಟ್ಟು ಅಂತ ಹೇಳಿದ್ರೆ ಕೊಟ್ಟವನಿಗೆ ಕೊಟ್ಟವನಿಗೆ ಕೆಟ್ಟ ಅಂತ ಅರ್ಥ. ಬಳಿಕ ಹೇಳ್ತಾ ಇದೆ ಒಳ್ಳೆಯವರ ಕಾಲ್ತಂಬಿಗೆಯನ್ನ ಸ್ವೀಕರಿಸಿದ್ರು ಕೂಡ ನನಗೆ ಸಾಧ್ಯ ಆಗ್ತಾ ಇತ್ತು. ಕಾಲ್ತಂಬಿ ಅಂತ ಹೇಳಿದ್ರೆ ನಮ್ಮ ಪಟ್ಟಣದವರಿಗೆ ಗೊತ್ತಾಗೋದಿಲ್ಲ, ಹಳ್ಳಿಯವರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಗೊತ್ತಾಗುತ್ತೆ ಎರಡಕ್ಕೆ ಹೋಗುವಾಗ ಅದೇನು ತಂಬಿ ಎಲ್ಲ ಹೋಗ್ಬೇಕು ಅಂದ್ರೆ ಕಾಲ್ತಂಬಿಗೆ ಕಾಲ್ತಂಬಿ ಅಂತ ಹೇಳಿ ಒಳ್ಳೆಯವರು ಕಾಲ್ತಂಬಿಯಲ್ಲಿ ನೀರು ತುಂಬಿಕೊಂಡು ಹೋಗ್ತಾ ಇದ್ರು ಕೂಡ ಮತ್ತೆ ಭಯಕ್ಕೆ ಆಯ್ತು ಸ್ವಲ್ಪ ನಿಂತ್ಕೊಂಡಿದ್ರು ಅದನ್ಕೊಂಡಿದ್ರು ಅವ್ರು ಚಿನ್ನ. ಆದ್ರೆ ಈ ಪ್ರಾಪಂಚಿಕರ ಬೆಳ್ಳಿ ತಂಬಿಯಲ್ಲಿರ್ತಕ್ಕಂತಹ ಕೂಡ ಕುಣಿಯಿಟ್ಕೊಂಡಿಲ್ಲ ಅಂತ ನಾವು ಮಾತನ್ನು ಹೇಳುವಾಗ ಪ್ರಾಪಂಚಿಕರ ದುಷ್ಟ ಸ್ಪಂದನ ಸತ್ಪಾತ್ರರ ಸತ್ ಸ್ಪಂದನ ಅದೆಷ್ಟು ಸೂಕ್ಷ್ಮ, ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರ್ಬಂದು ಶ್ರೀರಾಮಕೃಷ್ಣ ಈ ವಿಷಯದಲ್ಲಿ ಎಷ್ಟೊಂದು ಸೂಕ್ಷ್ಮವಾಗಿರ್ತಾ ಇದ್ರು ಅಂತ ನಮಗೆಲ್ಲ ಗೊತ್ತಾಗುತ್ತೆ. ಬಳಿಕ ಮುಂದುವರಿಸ್ತಾರೆ ಧನಿಕರು ಹಾಜರಾದ ಕಣ್ಣಿಗೆ ಕೇಳಲೇ ತರ ಹಾಜರಾದ ಕಥೆ ನೀವು ಶ್ರೀರಾಮಕೃಷ್ಣದ ಕ್ರೀಡಾವತಾರ ಶ್ರೀರಾಮಕೃಷ್ಣ ಓದಿರಬೇಕು. ಇದನ್ನು ಓದಿದ್ರು ಬಹಳ ಅಪೂರ್ವವಾದಂತಹ ಕಥೆ ಅದು. ಆಷಾಢ ಬಂದ್ರೆ ಹೇಗಿರ್ತಾನೆ ಅಂತೋದಕ್ಕೆ ಬಹಳ ಒಂದು ಒಳ್ಳೆಯ ನಿದರ್ಶನ. ಶ್ರೀರಾಮಕೃಷ್ಣ ಅವತಾರ ಕಾಡುವಾಗ ಬರೀ ನರೇಂದ್ರನ ಮಾತ್ರ ಬರ ಮಾಡ್ಕೊಂಡಿದ್ದಲ್ಲ, ಈ ಹಾಜರಾದ ಕೂಡ ವಿಶೇಷವಾಗಿ ಬರ ಮಾಡಿಕೊಂಡು ನಮ್ಮ ಮಾದರ ಪಟ್ಟದಲ್ಲಿಯೇ ಅವನನ್ನ ಕೊಳ್ಳಿಸಿಕೊಂಡಿದ್ದಾರೆ. ದಕ್ಷಿಣೇಶ್ವರದಲ್ಲಿ ಸಾಕಾಯ ಅವರು ಕಾಕಾಯ ಅವರು ಅನ್ನೋದನ್ನ ಸ್ಪಷ್ಟವಾಗಿ ಇದನ್ನು ನೋಡೋದಕ್ಕೆ ಎರಡುಗಳಿಗೆ ಆ ಉದಾಹರಣೆ. ಧನಿಕರು ಶ್ರೀರಾಮ ಹೇಳ್ತಾರೆ ಧನಿಕರು ಹಾಜರಾನ್ ಕಣ್ಣಿಗೆ ಬೇರೆ ತರ ಆತ ಅವರನ್ನು ತನ್ನ ಹತ್ತಿರಕ್ಕೆ ಕರ್ಕೊಂಡು ದೊಡ್ಡ ದೊಡ್ಡ ಲೆಕ್ಚರ್ ಕೊಡ್ತಿದ್ದ. ಅವರಿಗೆಲ್ಲ ಹೇಳ್ತಿದ್ದ ನಡಿ ಈ ರಾಕಾಲ ಮುಂತಾದವರೆಲ್ಲ ಇದಲ್ಲ, ಅವ್ರು ಯಾರಿಗೂ ಜಪತಪ ಮಾಡೋಕೆ ಆಗಲಿಲ್ಲ, ತಮಾಷೆ ಮಾಡಿಕೊಂಡು ಸುಮ್ಮನೆ ತಿರುಗಾಡ್ತಿರ್ತಾರೆ ಅಂತೇನೆ ಅಂತ. ಒಬ್ಬ ಮನುಷ್ಯ ಮೈಗೆ ಬೂದಿ ಬರೆದುಕೊಳ್ತಾ ಉಪವಾಸ ಮಾಡ್ತಾ ಕಠೋರ ತಪಸ್ ಮಾಡ್ತಾ ಗುಹೆಯಲ್ಲಿ ವಾಸಿಸ್ತಾ ಇರ್ಬೋದು. ಆದರೆ ಆತನ ಮನಸ್ಸು ವಿಷಯ ಸುಖಗಳ ಕಡೆಗೆ ಕಾಮಕಾಂಚನಗಳ ಕಡೆಗೆ ಎಂಬುದಾದ್ರೆ ಅಂತವನಿಗೆ ನಾನು ಹೇಳ್ತೇನೆ ಈಗ ನಡತೆಗೆ ಚಿಕ್ಕಾಗಿರಬೇಕು. ಆದರೆ ಯಾರಿಗೆ ಕಾಮಕಾಂಚನಗಳ ಮೇಲೆ ಮನಸ್ಸಿರ್ಬೋದು, ಯಾರು ಊಟ ತಿಂದು ಆನಂದದಿಂದ ಸುಖ ಆಗ್ತಾನೋ ಅವನಿಗೆ ನಾನು ಹೇಳ್ತೇನೆ ನೀನೇ ಧನ್ಯ. ಕಾಡಿಗೆ ಹೋದೇನು, ಗುಹೆಗಳಿಗೆ ಹೋದೇನು, ಸಂಚಾರ ಮಾಡಿದೇನು, ತೀರ್ಥಕ್ಷೇತ್ರಕ್ಕೆ ಹೋದೇನು, ಮನಸ್ಸಿನಲ್ಲಿ ಕಾಮಕಾಂಚನ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಅವನಿಗೆ ಏನು ಪ್ರಯೋಜನ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳುತ್ತಲ್ಲಿ ಯಾರಿಗೆ ಕಾಮಕಾಂಚಗಳ ಮೇಲೆ ಮನಸ್ಸಿಗೋ ಯಾರು ಊಟ ತಿಂದು ಆನಂದದಿಂದ ಸುಖ ಆಗುತ್ತಾನೋ, ಊಟ ತಿಂದು ಆನಂದದಿಂದ ಸುಖ ಆಗುತ್ತೆ ಕಷ್ಟ ಎಷ್ಟು ಚೆನ್ನಾಗಿಲ್ಲ ಆ ತಂದವರು ನಮ್ಮ ಮನೆ ಅನ್ನ ತಿನ್ಕೊಂಡು ಊಟ ಮಾಡ್ಕೊಂಡು ಆನಂದ ಆಗಿರ್ತಕ್ಕಂಥವ್ರು ಎಷ್ಟು ಚೆನ್ನಾಗಿಲ್ಲ. ಒಂದು ತಿಂಗಳು ಆನಂದದಿಂದ ಇರುವುದಂತಂದ್ರೆ ಕೇವಲ ಭಗವಂತನ ಮೇಲೆ ಭರವಸೆ ಇಟ್ಟು ಭಗವಂತ ಸ್ಮರಣೆಯನ್ನು ಮಾಡ್ತಾ ಇತ್ತು ಭಗವಂತ ಕಾಲಕಾಲಕ್ಕೆ ಒದಗಿಸಿಕೊಟ್ಟಿರ್ತಕ್ಕಂಥದ್ದನ್ನು ಪ್ರಸಾದ ಅಂತ ಸ್ವೀಕರಿಸಿ ಯಾರು ನಿಶ್ಚಿಂತ ಮನೋಭಾವದಿಂದ ಇರ್ತಾನೋ ಅವನು ಒಂದು ತಿಂಗಳು ಆನಂದದಿಂದ ಸುತ್ತಾಡ್ತಾನ ಮೊದಲು ನಿಶ್ಚಿಂತ ಭಾವದಿಂದ ಯಾರಿರ್ತಾನೋ ಅವನು ಯಾವಾಗ ಚಿಂತೆ ಅಂತ ನಾವು ಯಾವಾಗ ಮಾಡ್ತೀವೋ ಭಗವಂತನ ವಿಶ್ವಾಸ ಇಲ್ಲ ಅಂತ. ಭಗವಂತ ಸರ್ವಶಕ್ತನಂತೆ ಯಾವ್ಯಾವ ಕಾಲಕ್ಕೆ ಬೇಕುವಂತಕ್ಕಂಥ ಅದನ್ನು ಒದಗಿಸಿಕೊಡ್ತಕ್ಕಂಥ ಜ್ಞಾನಿ ಅಲ್ಲ. ಆ ಒಂದು ಭರವಸೆ ನನ್ನ ಹಿಂದೆ ಇತ್ತು ಅಂತ ಹೇಳಿದ್ರೆ ನಾವು ಚಿಂತೆ ಮಾಡುದು ಅದೇ ಒಂದು ಹೇಳಿ ಒಂದು ಹಿಂದೆ ಆದರೂ ಇರ್ತಾನೋ ಆದ್ರಿಂದ ನಾನು ಹೇಳ್ತೇನೆ ನೀನೇ ನನ್ನೇ ಅದನ್ನು ಹೋಗ್ತು ಕಾಮಕಾಂಚನಗಳಿಗೆ ಆಸೆ ಇತ್ತು ಅಂತ ಹೇಳಿದ್ರೆ ಯಾರು ತಾನೇ ಒಂದು ತಿಂದು ಸುಖವಾಗಿರೋದಕ್ಕೆ ಸಾಧ್ಯ? ಅವನು ಹಣ ಸಂಪಾದನೆ ಮಾಡೋದಕ್ಕೆ ಚಿಂತೆ ಮೂಡುತ್ತೆ. ಇಲ್ಲಿ ಎಲ್ಲೆಲ್ಲಿ ಹೋಗ ಕಾನೂನು ಕಾನೂನಿಗಳಿಗೆ ಕಣ್ಣು ಅಥವಾ ಕಾಮಣ್ಣನಗಳಿಗೆ ಕಣ್ಣು ಹೀಗೆ ಆ ಒಂದು ಚಿಂತೆ ಇರ್ತಕ್ಕಂಥಿಗೆ ಸುಖವಾಗಿ ನಿಶ್ಚಿಂತೆಯಾಗಿ ಊಟ ಮಾಡಿಕೊಂಡು ಆನಂದವಾಗಿ ಓಡಾಡ್ತಿರೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಬಳಿಕ ಮಣಿಮಲ್ಲಿಕನನ್ನ ತೋರಿಸಿ ಹೇಳ್ತಾ ಇದೆ ಈತನ ಮನೆಯಲ್ಲಿ ಸಾಧುವಿಲ್ಲ ಚಿತ್ರಪಟ ಇಲ್ಲ ಅದನ್ನು ಇಟ್ಕೊಂಡಿದ್ರೆ ಭಗವದ್ ಉದ್ದೀಪನವಾಗಿರುತ್ತೆ ಭಗವದ್ ಉದ್ದೀಪನವಾಗಿರುತ್ತೆ. ಈತನ ಮನೆಯಲ್ಲಿ ಅಂತಂದ್ರೆ ಮಣಿಮಲ್ಲಿಕನ ಮನೆಯಲ್ಲಿ ಮಣಿಮಲ್ಲಿಕನ ಮನೆಗೆ ಹೋದಾಗ ಗೋಳನೆಲ್ಲ ನೋಡಿ ಆಗಿಸ್ತೀರಾ ಅನ್ನಿಸ್ತು. ಅಲ್ಲಿ ಸಾಧುಗಳ ಚಿತ್ರಪಟ ಇಲ್ಲ ದೇವದೇವಿಯ ಚಿತ್ರಪಟ ಕೂಡ ಹೇಳಿದ್ದಲ್ಲ ಅವರು ಶ್ರೀರಾಮ ಸಾಧುಗಳ ಚಿತ್ರಪಟ ಸರ್ವತಂಗ ಪರಿತ್ಯಾಗ ಮಾಡಿದಂತಹ ಶ್ರೇಷ್ಠ ಸಾಧುಗಳ ಚಿತ್ರಪಟ ಮನೆಯಲ್ಲಿ ಅಲ್ಲದೆ ಅಭಿನಯಿಸು ಅಂತ ಅಲ್ಲಿಂದ ಬರುವುದು ದೀಪವಾಗುತ್ತೆ. ಹಾಗೆ ಮೇಲ್ಜೀವನ್ನು ಕಂಡ್ರೆ ನಂಬು ಕೂಡ ಒಂದು ಕೋವು ಎತ್ತೋಣ ಅಂತ ಗೊತ್ತಾಗುತ್ತೋ ಅದೇ ಮುಂದೆ ಹೋಗುವಂತ ಗೊತ್ತಾಗುತ್ತೋ ಹಾಗೆ ಪೊಲೀಸನ್ನು ಕಂಡ್ರೆ ಗುಂಡಾಗಿ ಮಾಡ್ತಕ್ಕಂಥ ಅಲ್ಲ ಗುಂಡಾಗಿ ಮಾಡ್ತಕ್ಕಂಥವನ್ನ ಹೇಗೆ ಹೋಗುವಂತ ಗೊತ್ತಾಗುತ್ತೋ ಹಾಗೆ ಸನ್ಯಾಸಿಗಳು ಕಂಡಾಗ ಸರ್ವಸಂಗ ಪರಿತ್ಯಾಗ ಮಾಡಿ ಸರ್ವತ್ತನಲ್ಲಿ ಅನುವೃತ್ತರಾಗಿರಬೇಕು ಅಂತಕ್ಕಂಥ ಮಾತು ಗೊತ್ತಾಗುತ್ತೆ. ಆಗ ಮೈಮಲ್ಲಿಕ ಎಚ್ಚರಿಕೆ ಹೇಳ್ತಾನೆ ಇದೇ ಇದೇ ಕ್ರೈಸ್ತ ಭಕ್ತಿಯ ಒಂದು ಚಿತ್ರಪಟ ನನ್ನ ಮಗಳು ನಂದಿನಿ ಇದ್ದಾಳಲ್ಲ ಅವಳ ಕೊಠಡಿಯಲ್ಲಿದೆ ಅಂದ್ರೆ ಇವನ ಮನೆಯಲ್ಲಿ ನಂದಿನಿ ಅವಳ ಮಗಳು ಅವಳ ಕೊಠಡಿಯಲ್ಲಿ ಇದರಲ್ಲಿ ಅವರು ಶ್ರೀರಾಮಕೃಷ್ಣ ನೋಡ್ಕೊಂಡು ಬಂದಿಲ್ಲ ಅದರಿಂದ ಗೊತ್ತಾಗಿಲ್ಲ ಅಷ್ಟೇ. ಅದಕ್ಕೊಂದು ಹೇಳ್ತಾ ಇದ್ದಾನೆ ಇವೆ ಕ್ರೈಸ್ತ ಭಕ್ತೆಯ ಒಂದು ಚಿತ್ರಪಟ ನನ್ನ ಮಗಳು ನಂದಿನಿಯ ಕೊಠಡಿಯಲ್ಲಿದೆ. ತನ್ನ ಮಣಿಮಲ್ಲಿಕ ಹಿಂದು ಅವನ ಮಗಳ ಕೊಠಡಿಯಲ್ಲಿ ಕ್ರೈಸ್ತ ಭಕ್ತೆಯ ಚಿತ್ರಪಟ ಇದೆ. ಬಂಗಾರದಲ್ಲಿ ಕ್ರಿಸ್ತನ ಪ್ರಭಾವ ಬಹಳ ಜೋರಾಗಿ ಬಂದಿತ್ತು. ಯಾಕಂದ್ರೆ ಬ್ರಿಟಿಷರು ಮೊದಲು ವಶಕ್ಕೆ ತೆಗೆದುಕೊಂಡಿದ್ದೆ ಇಲ್ಲಿ ಕಲ್ಕತ್ತಾವನ್ನ ಮೊದಲು ವಸಾಹತು ಒಳ್ಳೆ ಅವರು ವಿಶೇಷವಾಗಿ ಆಕ್ರಮಿಸಿಬಿಟ್ಟಿದ್ರು. ಅವರ ಸಂಸ್ಕೃತಿಯನ್ನು ಸೇರ್ತಕ್ಕಂಥದ್ದು ಜನರ ಜೀವನದೊಳಗೆ ಯಾವಾಗಿ ಪ್ರವೇಶವಾಗಿಬಿಟ್ಟಿತ್ತು. ಅಲ್ಲಿ ಅಲ್ಲಿ ಕ್ರೈಸ್ತ ಭಕ್ತಿಯ ಪಟ ಅದಕ್ಕೆ ಮುಂದುವರ್ತಾನೆ ಮಣಿಮಲ್ಲಿಕ ಅದಕ್ಕೆ ಆ ಭಕ್ತಿ ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ. ಇನ್ನೊಂದು ಚಿತ್ರಪಟ ಇದೆ ಅಲ್ಲಿ ಒಬ್ಬ ಶ್ರದ್ಧೆ ಎಂಬ ಬೆಟ್ಟವನ್ನು ಹಿಡ್ಕೊಂಡಿದ್ದಾನೆ ಅದರ ಕೆಳಗಡೆ ಇದೆ ಅದರ ಸ್ಪರ್ಶ ಸಾಗರ. ಶ್ರದ್ಧೆ ಎಂಬ ಬೆಟ್ಟವನ್ನು ಆತ ಬಿಟ್ಟ ಅಂದ್ರೆ ಒಮ್ಮೆಗೆ ಅತಲದ್ರೆ ಸ್ಥಳ ತೆಗೆದಿರ್ತಕ್ಕಂತಹ ಪಾಠ ಅತಲದ ನೀರಿಗೆ ಬಿದ್ದು ಸಾವನ್ನಪ್ಪುತ್ತಾನೆ. ಇನ್ನೊಂದು ಚಿತ್ರಪಟ ಇದೆ ಅದರಲ್ಲಿ ಕೆಲವು ಮಂದಿ ಕನ್ನಿ ಇದೆ ತಮ್ಮ ವರ ಬರ್ತಾನೆ ಈಗ ಬರ್ತಾನೆ ಅದು ಬರ್ತಾನೆ ಅಂತ ದೀಪದ ಕಂಬಗಳಿಗೆ ಎಣ್ಣೆ ಹಾಕಿಕೊಂಡು ಹಾಲು ಬಿಡಿಸಿಕೊಂಡಿದ್ದಾರೆ. ಆದ್ರೆ ಅವರ ಬಳಿಯಲ್ಲಿ ಒಬ್ಬ ಕನ್ನಿ ನಿದ್ರಿಸ್ತಾ ಇದ್ದಾರೆ. ವರ ಬಂದಾಗ ಆತನನ್ನು ನೋಡೋದಕ್ಕೆ ಆಕೆ ಸಾಧ್ಯವಾಗುತ್ತಿಲ್ಲ ಇಲ್ಲಿ ಭಗವಂತನೇ ವರ ಅಂತ ಮಣಿಮಲ್ಲಿಕ ಕಲಿತಕ್ಕಂಥ ಮಾತು. ಇದೆಲ್ಲ ಕ್ರಿಸ್ತನ ಕಥೆಗಳಿಂದ ಕಥೆಗಳೇ ಆಧಾರಿತವಾದಂತಹ ಚಿತ್ರಗಳು ಶ್ರೀರಾಮಕೃಷ್ಣ ಅಂತ ಹೇಳ್ತಾರೆ. ಹಾಗಿದ್ರೆ ಬಹಳ ಒಳ್ಳೆಯದು. ಎಲ್ಲರಿಗೂ ಈ ಕ್ರಿಸ್ತನ ಚಿತ್ರಗಳನ್ನ ಹಾಕೊಳಿದೇನೋ ಕ್ರೈಸ್ತ ಸಂಪ್ರದಾಯದ ಚಿತ್ರಗಳನ್ನ ಹಾಕೊಳಿದೇನೋ ಅಂತ ಹೇಳಿದೇನು ಶ್ರೀರಾಮಕೃಷ್ಣ. ಅಲ್ಲಿ ಶ್ರೀರಾಮಕೃಷ್ಣನನ್ನು ನಾವು ಗುರುತಿಸಬೇಕಾದಂತಹ ಜಾಗ ಇಲ್ಲಿದೆ. ತಾನೇ ಕಾಲದಲ್ಲಿ ಸಾಧನೆ ಮಾಡಿದ್ರು, ಯೇಸುಕ್ರಿಸ್ತನನ್ನು ಕಂಡು ಹಾಗೆ ಮತ್ತೆ ಹಿಂದೂಗಳಾದ್ರು, ಆದ್ರೆ ಕ್ರೈಸ್ತರನ್ನು ದೂರೀಕರಿಸಿದ್ರು ಅಂತ ಆಗಲ್ಲ. ಇದ್ರಲ್ಲಿ ಕೂಡ ಅವರು ಸತ್ಯ ಮಾತಾಡ್ತಕ್ಕಂಥವರಲ್ಲ. ತಮ್ಮ ಹಿಂದೂ ಭಕ್ತ ಒಬ್ಬ ಕ್ರೈಸ್ತರ ಚಿತ್ರಗಳನ್ನ ಹಾಕೊಂಡಿದ್ದಾರೆ ಎಂದು ಮಾತೃಕ್ಕೆ ಶ್ರೀರಾಮಕೃಷ್ಣರು ಅದೆಲ್ಲ ಹಾಕಬಾರದು. ನಮ್ಮ ಹಿಂದೂಗಳದ್ದೇ ಹಾಕೊಳ್ತೇವೆ, ನಿಮ್ಮ ಹಿಂದೂ ತಂದು ಸ್ವತಂತ್ರ ಸೇರ ಅಂತ ಹೇಳಿ ಉಪನ್ಯಾಸ ಕೊಡುತ್ತಿಲ್ಲ ಬರ್ತಾಗಿ ಹೇಳಿದಂತ ಹಾಗಿದ್ರೆ ಬಹಳ ಒಳ್ಳೆಯದು. ಅದು ಮಣಿ ಮಂತ್ರ ಹೇಳ್ತಾನೆ. ಇನ್ನೂ ಕೆಲವು ಚಿತ್ರಪಟಗಳಿವೆ, ಶ್ರದ್ಧೆ ವೃಕ್ಷ ತಾರಪುಣ್ಯಗಳ ಚಿತ್ರಪಟ ಇದೆ. ಶ್ರೀರಾಮಕೃಷ್ಣ ಹೇಳ್ತಾರೆ ಭಾವನಾಥನಿಗೆ, ಏ ಅವೆಲ್ಲ ಬಹಳ ಒಳ್ಳೆ ಚಿತ್ರ ಹೇಳ್ತಾನೋ, ನೀನು ಹೋಗಿ ನೋಡೋಣ. ಪರಮಂಸರು ಸ್ವಲ್ಪ ಹೊತ್ತಿನಿಂದ ಈಗ ಸುಮ್ಮನೆ ಕೊಡಿಸ್ಕೊಂಡಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಶ್ರೀರಾಮಕೃಷ್ಣ ಮುಂದಿನ ಮಾತಿನಿಂದ ಮುಂತಾಗುತ್ತೆ. ಯಾಕಂದ್ರೆ ಒಮ್ಮೊಮ್ಮೆ ಈ ಪಾಪ ಪುಣ್ಯಗಳ ಯೋಚನೆ ಬರುತ್ತೆ ನನಗೆ, ಆದರೆ ನನಗವೆಲ್ಲ ಹೆಚ್ಚೋದಿಲ್ಲ. ಮೊದಲು ಪಾಪ ದೀಪಗಳ ಮತ್ತು ಅವುಗಳಿಂದ ಮುಕ್ತವಾಗಿ ಅದರ ಕಡೆಗೆ ಮನಸ್ಸು ಪಡಬೇಕಾಗುತ್ತೆ. ಆದರೆ ಭಗವಂತನ ಕೃಪೆಯಿಂದ ಆತನಲ್ಲಿ ಪ್ರೀತಿ ಉಂಟಾಯಿತು ಅಂದ್ರೆ, ರಾಜಾಭಕ್ತಿ ಉಂಟಾಯಿತು ಅಂದ್ರೆ ಪಾಪ ಪುಣ್ಯ ಎಲ್ಲ ಮರೆತು ಹೋಗ್ಬಿಡುತ್ತೆ. ಶಾಸ್ತ್ರ ಮತ್ತು ಶಾಸನ ಎಷ್ಟೋ ದೂರದಲ್ಲಿ ಬಿಟ್ಟುಕೊಂಡಿರುತ್ತೆ. ಅನುತಾಪ ಪರಿತಾಪ ಪ್ರಾಯಶ್ಚಿತ್ತ ಇವುಗಳ ಭಾವನೆಯೇ ಮನಸ್ಸಲ್ಲಿ ಇರೋದಿಲ್ಲ. ಪಾಪದ ಕಡೆ ಮನಸ್ಸು ಕೊಡೋದು ಅಂದ್ರೆ ಸ್ವಚ್ಛ ಸ್ವಚ್ಛವಾಗಿ ತಿರುಗಿಕೊಂಡಿರತಕ್ಕಂತಹ ನದಿಯ ಮೂಲಕ ಗುರಿಯನ್ನು ಮುಗಿದಾಗಿ ಈ ಪ್ರಯತ್ನದಲ್ಲಿ ಬಹಳವಾಗಿ ಕಷ್ಟಪಡಬೇಕಾಗುತ್ತೆ. ಆದರೆ ಪ್ರವಾಹ ಬಂದು ಎಲ್ಲರಿಗೂ ನೀರು ತಿಳಿಯುವಾಗ ನೇರವಾಗಿಯೇ ಮುಂದುವರೆದು ಅಲ್ಪ ಸಮಯದಲ್ಲಿ ಗುರಿಯನ್ನು ಮುಚ್ಚಿಬಿಡಬಹುದು. ಆಗ ಎಲ್ಲರಿಗೂ ಒಂದು ಗಳುವಿನಂತ ನೀರು ಮಾತ್ರ ಹಿಂದಿರುತ್ತೆ. ಈ ಉದಾಹರಣೆ ಹಿಂದೆ ಬಂದಿದ್ದೆ. ಪಾಪ ಪುಣ್ಯ ಅಂತ ಲೆಕ್ಕಾಚಾರ ಹಾಕೊಳ್ತಿರುವಂತ ಅಂತ ಹೇಳಿದ್ರೆ ಕ್ರಮ ಪ್ರಕಾರ ಈಗ ಹೊಲದ ಮಾತಾಡ್ತಾ ಇದ್ದಾರೆ, ಹೊಲ ಗದ್ದೆ ಗದ್ದೆ ಗದ್ದೆ ಮಾತಾಡ್ತಾ ಇದ್ದಾರೆ. ಗದ್ದೆಯಲ್ಲಿ ಬಯ ಬೆಳ್ಕೊಂಡಿರುವಾಗ ಎಲ್ಲದರೂ ನಾವು ಹೋಗಲು ಸಾಧ್ಯ ಇಲ್ಲ. ಆ ಅನುಷ್ಠಾನೇ ನಡೀಬೇಕಾಗ್ತದೆ. ಹಾಗೆ ಬೆಳೆಸ್ಕೊಂಡು ಈಗ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಪಾಪ ಪುಣ್ಯಗಳ ಬೀಗಿ ಇರುವಾಗ ನಾವು ಈಗ ಎಚ್ಚರಿಕೆ ನಡೆಸಿಕೊಳ್ಬೇಕಾಗ್ತದೆ. ಬೀಗಿ ನಿಷೇಧ ಮಾಡಬೇಕಾದ ಯಾವುದು, ಬಿಡಬೇಕಾದ ಯಾವುದು ಅಂತಂದ್ರ ಕಡೆಗೆ ಲಕ್ಷ್ಯ ಕೊಟ್ಕೊಂಡೇ ನಮ್ಮ ನೀಡಿದಾಗುತ್ತೆ. ಆದರೆ ಭಗವತ್ ಪ್ರೇಮ ಜಪದಿಂದ ಧ್ಯಾನದಿಂದ ಸಜ್ಜನ ಸರವಾದದಿಂದ ಏಕಾಂತವಾದದಿಂದ ಯಾವಾಗ ಭಗವತ್ ಪ್ರೇಮ ಬಗ್ಗೆ ಉದ್ಭವಿಸುತ್ತೋ ಆಗ ಈ ಗದ್ದೆಯಲ್ಲಿರ್ತಕ್ಕಂತಹ ಪೈಪ್ನೆಲ್ಲ ಕಟಾವು ಮಾಡಿ ಅಥವಾ ಕಟಾವು ಮಾಡಿ ಮಾಡಿ ಅಥವಾ ನದಿಯ ನೀರು ಪ್ರವಾಹದ ರೂಪದಲ್ಲಿ ಎಲ್ಲ ತುಂಬಿಕೊಂಡಂತೆ ಆಗುತ್ತದೆ. ಆಗ ಆ ಗದ್ದೆಯಿಂದಲೇ ನಾವು ಪ್ರಯಾಣ ಮಾಡಿರುವ ದೋಣಿಯಲ್ಲಿ ಎಲ್ಲರೂ ಒಂದು ಗಡ ಉದ್ದ ನೀರು ಮಾತ್ರ ಒಂದು ಗಡ ಉದ್ದ ನೀರು ಮಾತ್ರ ಇರುತ್ತೆ. ಹೆಚ್ಚು ಆ ಇರೋದಿಲ್ಲ. ಹೋಗ್ಬೋದು ನಾವು, ಆ ವಿಧಿಯುವುದರ ಬೇಕಿಲ್ಲ ಅಂತ ತಾತ್ಪರ್ಯ. ಈಗ ಮಳೆಯಾದ ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾನೆ, ಒಳ್ಳೆಯದು ಧ್ಯಾನಕ್ಕೆ ಏನೇನು ನಿಯಮ, ಎಲ್ಲಿ ಧ್ಯಾನ ಮಾಡಬೇಕು? ಶ್ರೀರಾಮಕೃಷ್ಣ ಹೇಳ್ತಾನೆ, ಹೃದಯ ಬಹಳ ಉತ್ತಮವಾದ ಸ್ಥಳ, ಅದು ಮಾಡಬಹುದು ಅಥವಾ ಸಹಸ್ರಾರದಲ್ಲಿ ಮಾಡಬಹುದು. ಈ ರೀತಿಯಾಗಿ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಆದರೆ ನಿಮಗೆ ಎಲ್ಲಿ ಅಭಿರುಚಿ ಇರುತ್ತೋ ಅಲ್ಲಿ ಧ್ಯಾನ ಮಾಡಬಹುದು. ಎಲ್ಲ ಸ್ಥಳಗೂ ಬ್ರಹ್ಮಮಯ, ಎಲ್ಲ ತಾನೇ ಆಗಲಿಲ್ಲ. ಯಾವಾಗ ನಾರಾಯಣ ಪರಿಚಕ್ರವರ್ತಿಯಿಂದ ಮೂರು ಹೆಜ್ಜೆ ದಾನ ಮಾಡಿದ್ರು, ಸ್ವರ್ಗ ಮಧ್ಯ ಪಾದಗಳನ್ನ ಅಳಿಬಿಟ್ಟು ಇನ್ಯಾವ ಸ್ಥಳ ತಾನೇ ಭಾಷೆ ಉಳ್ಕೊಂಡಿದೆ? ಗಂಗಾತೀರ ಎಷ್ಟು ಮಟ್ಟಿಗೆ ಪವಿತ್ರವಾದಂತೂ ಅಷ್ಟೇ ಮಟ್ಟಿಗೆ ಹೊಲಸು ಪ್ರದೇಶವೂ ಪವಿತ್ರವಾಗಿದೆ. ಇದು ಅಲ್ಲದೆ ಈ ಇಡೀ ಬ್ರಹ್ಮಾಂಡವೇ ಭಗವಂತನ ವಿರಾಸ್ವರೂಪ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದನ್ನು ಎರಡು ವಿಧದಲ್ಲಿ ಧ್ಯಾನದಲ್ಲಿ ನಿರಾಕಾರ ಧ್ಯಾನ ಸಾಕಾರ ಧ್ಯಾನ. ನಿರಾಕಾರ ಧ್ಯಾನ ಬಹಳ ಕಠಿಣ. ಈ ಧ್ಯಾನದಲ್ಲಿ ಕಣ್ಣಿಗೆ ಕಾರಣ ಬರುವಂತಹ ಎಲ್ಲ ವಸ್ತುಗಳನ್ನ ಬ್ರಹ್ಮದಲ್ಲಿ ವಿಲೀನ ಮಾಡಿಬಿಡುತ್ತೆ. ಆನಂತರ ಕೇವಲ ತನ್ನ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡಬೇಕು. ಶಿವ ತನ್ನ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡ್ತಾ ನರ್ಚಿಸ್ತಾನೆ. ಆತ ಹೇಳ್ತಾನೆ, ನಾನು ಯಾರು ಅಂತ. ಇದಕ್ಕೆ ಶಿವಯೋಗ ಅಂತ ಹೆಸರು. ಈ ವಿಧದ ಧ್ಯಾನದಲ್ಲಿ ದೃಷ್ಟಿಯನ್ನ ಭೂಮಧ್ಯದ ಕಡೆ ಉಗ್ಗುಗಳಲ್ಲಿ ಇಡಬೇಕು. ಇದರಲ್ಲಿ ನೇತಿ ಇದಲ್ಲ ಅಂತಿರುವ ಮಾತುಗಳನ್ನು ಅನುಸರಿಸಿ ಜಗತ್ತನ್ನು ತ್ಯಜಿಸಿ ಸ್ವಸ್ವರೂಪದ ಮೇಲೆ ಚಿಂತನೆ ಮಾಡ್ತಾವಾಗಬೇಕು. ಇನ್ನೊಂದು ವಿಧದ ಧ್ಯಾನವಿದೆ, ಅದಕ್ಕೆ ವಿಷ್ಣುಯೋಗ ಅಂತ ಹೆಸರು. ನಾನಾಗದಲ್ಲಿ ದೃಷ್ಟಿ ಇರಬೇಕಾಗುತ್ತೆ, ಅಂದ್ರೆ ಮೂರನೇ ಸುದ್ದಿ. ಆಗ ಅರ್ಧದೃಷ್ಟಿಯನ್ನ ಆಂತರ್ಯದಲ್ಲಿ, ಇನ್ನ ಅರ್ಧದೃಷ್ಟಿಯನ್ನ ಬಾಹ್ಯದಲ್ಲಿಗೆ ಇರಬೇಕು. ಸಾಕಾರದ ಮೇಲೆ ಧ್ಯಾನವನ್ನ ಹೀಗೆ ಮಾಡಬೇಕಾಗುತ್ತೆ. ಶಿವ ಕೆಲವು ವೇಳೆ ನರ್ತಿಸ್ತಾನೆ, ಕೆಲವು ವೇಳೆ ಸಾಕಾರ ಧ್ಯಾನ ಮಾಡ್ತಾ ಸಾಕಾರ ಧ್ಯಾನದಲ್ಲಿ ಅವನು ಆಸಕ್ತನಾಗಿ ಆನಂದವನ್ನು ಬಿಡ್ತಾ ನರ್ತಿಸ್ತಾ ಹೇಳ್ತಾನೆ. ಆಗ ರಾಮ ಅದನ್ನೇ ಬದು ಮನ ರಾಮ ಸುಂದರ ಶ್ಯಾಮರ ರೂಪ ಮನೋಹರ ಗುಣಧಾಮ ಸಕಲ ರಿಪುನಾಶನ ಧನುರುದ್ಧಾರಿ ನಾರಾಯಣ ಯೋಗಿ ಭೋಲ ನೃತ್ಯ ಕರೆ. ಯೋಗಿ ಭೋಲ ಅಂತಂದ್ರೆ ಯೋಗಿ ಶಿವ ಅಂತ, ಭೋಲ ಅಂದ್ರೆ ಶಿವ, ಭೋಲ ಅಂದ್ರೆ ಶಿವ ಅಂತ. ಅವನು ಯೋಗಿ, ಯೋಗಿರಾಜ, ಯತಿರಾಜ. ಆ ಯೋಗಿ ಭೋಲ, ಯೋಗಿ ಶಿವ ನೃತ್ಯ ಕರೆ, ನೃತ್ಯ ಮಾಡ್ತಾನಂತೆ. ನೃತ್ಯ ಮಾಡುವಾಗ ಗಾಹಿ ಹಾಡ್ತಾನಂತೆ. ಏನಂತ, ರಾಮ ರಾಮ ರಾಮ ನಮ್ಮ ಹಾಡ್ತಾ ಇದ್ದೇವೆ. ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ, ಈಗ ಸ್ವಲ್ಪ ಹೊತ್ತು ಆ ಶಿವನಂತೆ ನಾವು ಕೂಡ ರಾಮ ರಾಮ ಅನ್ನೋಣ. ನಂತರ ಮಾತ್ರ ಸುಂದರ ಶ್ಯಾಮಲ ರೂಪ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.